ಯಾವುದು ಅದೇ ಅದಾಗಿದೆ, ಯಾವುದು ಅದು ಅದೇ ಇದಾಗಿದೆ, ಇದು ಅದು ಎನ್ನುವುದರಲ್ಲಿ ಯಾವ ಭೇದವೂ ಇಲ್ಲ. ಯಾವುದು ಇದು ಅದೇ ಎಲ್ಲ ಈ ಜಗತ್ತು ವಿಶ್ವ, ಯಾವುದು ಆ ವಿಶ್ವ ಅದೇ ಈ ಬ್ರಹ್ಮ. ಏತದ್ ವೈತತ್ ಏತತ್ ಸರ್ವಾತ್ಮಕಂ ಬ್ರಹ್ಮ ನ ಅತ್ಯೇತಿ. ಅರ್ಥಾತ್ ನ ಅತೀತ್ಯ, ಇದನ್ನು ದಾಟಲು ಯಾರಿಂದಲೂ ಸಾಧ್ಯವಿಲ್ಲ. ನಾನು ಕೊಟ್ಟ ಉದಾಹರಣೆ ಆಪ್ಟ್ ಆಗಿದೆ. ತೆರೆಯು ನೀರನ್ನು ದಾಟಲು ಸಾಧ್ಯವಿಲ್ಲ, ಮಡಿಕೆಯು ಮಣ್ಣನ್ನು ದಾಟಲು ಸಾಧ್ಯವಿಲ್ಲ, ವಿಶ್ವವು ಬ್ರಹ್ಮನನ್ನು ದಾಟಲು ಸಾಧ್ಯವಿಲ್ಲ. ಸಿಂಪಲ್ ಲಾಜಿಕ್ ಇಷ್ಟೇ ಇದೆ ತರ್ಕ. ಇದರೊಳಗೆ ತಾನೇ ಬ್ರಹ್ಮನಾಗಿದ್ದರಿಂದ ತನ್ನನ್ನು ತಾನು ದಾಟುವುದು ಹೇಗೆ ಸಾಧ್ಯ? ಅವಿವೇಕಿಗಳಾದ ನಾವು ಈಶ್ವರ ಮತ್ತು ಇದೊಂದು ವಿಶ್ವ ಅಂತ ಎರಡಾಗಿ ನೋಡ್ತೀವಿ. ತಿಳಿದವರು ಇದನ್ನು ಗುರುತಿಸಿದ್ದಾರೆ, ಇವು ಎರಡಲ್ಲ, ಇರುವುದು ಒಂದೇ. ಅಜ್ಞಾನದಿಂದಾದಂತಹ ಅವಿದ್ಯಾ ಕಲ್ಪಿತ ಭೇದಗಳಿವು. ಒಬ್ಬನೇ ಸೂರ್ಯನು ಅನೇಕವಾಗಿ ಕಂಡಂತೆ ತಿಮಿರ ದೃಷ್ಟಿಯವರಿಗೆ, ಒಬ್ಬನೇ ಚಂದ್ರ ತಿಮಿರ ದೃಷ್ಟಿಯವರಿಗೆ ಅನೇಕ ಚಂದ್ರ, ದೃಷ್ಟಿ ಸರಿ ಇದ್ದವರಿಗೆ ಒಬ್ಬನೇ ಚಂದ್ರ. ಈ ಅನೇಕ ಎನ್ನುವ ಭೇದಗಳು ಸೃಷ್ಟಿಕರ್ತ ಮತ್ತು ಸೃಷ್ಟಿ, ಈಶ್ವರ ಮತ್ತು ಜಗತ್ತು, ಏನು ಈ ಭೇದ ಇದೆ? ಇದು ತಿಮಿರ ದೃಷ್ಟಿಯವರೆಗೆ ಈ ಭೇದ. ತಿಮಿರ ದೃಷ್ಟಿ ಅಂತಂದರೆ ಸಾರಾಸಾರ ವಿವೇಕವನ್ನು ಹೊಂದದೇ ಇದ್ದವರು, ವಿಚಾರ ಶೂನ್ಯರು, ಅವಿಚಾರವಂತರು, ಅವರಿಗೆ ಅನೇಕವಾಗಿ ಕಾಣಬಹುದು. ಒಬ್ಬ ದೇವ್ರನ್ನು ಕಾಣ್ತಾರೆ, ನೂರು ದೇವ್ರನ್ನು ಕಾಣ್ತಾರೆ, ಸಾವಿರ ದೇವ್ರನ್ನು ಭೇದ ಮಾಡ್ತಾರೆ. ಜೀವ ಜೀವ ಭೇದ, ಜೀವ ಜಗತ್ ಭೇದ, ಜೀವ ಈಶ್ವರ ಭೇದ. ಆನಂತರ ಮುಂದೆ ಇನ್ನೊಂದು ಹೆಜ್ಜೆ ಇದೆ ಕಲಿಯುಗದೊಳಗೆ, ಈಶ್ವರ ಈಶ್ವರ ಭೇದ. ಈಶ್ವರ ಈಶ್ವರ ಭೇದ ಅಂದರೆ ಒಂದು ಮಾರುತಿ ದೇವಸ್ಥಾನ ಇದೆ. ಕೆಲವು ಮಂದಿ ಆ ದೇವಸ್ಥಾನಕ್ಕೆ ಹೋಗ್ತಾರೆ, ಕೆಲವು ಮಂದಿ ಹೋಗೋದಿಲ್ಲ. ಸ್ವಲ್ಪ ಮುಂದೆ ಹೋದರೆ ಇನ್ನೊಂದು ಮಾರುತಿ ದೇವಸ್ಥಾನ ಇದೆ. ಅದೇ ದಿವಸ 10 ನಿಮಿಷ ಹೆಚ್ಚು ಕಡಿಮೆಯಲ್ಲಿ ಈ ಮಾರುತಿ ದೇವಸ್ಥಾನಕ್ಕೆ ನಾವು ಹೋಗೋದಿಲ್ಲ ಅನ್ನೋರು ಆ ದೇವಸ್ಥಾನಕ್ಕೆ ಹೋಗಿರ್ತಾರೆ. ಅಲ್ಲೇ ಇದೆ, ಒಂದು 10 ಹೆಜ್ಜೆಯೊಳಗೆ ಇದೆ. ಇದು ದೊಡ್ಡ ಪ್ರಶ್ನೆ ಆಗಿತ್ತು ನನಗೆ. ಈ ಪ್ರಶ್ನೆ ಪರಿಹಾರ ನಮ್ಮದು ಕೋರ್ಸ್ ಮುಗಿದ ಮೇಲೆ ನನಗೆ ಸಿಕ್ತು. ಭಾಳ ಹಳೆ ಕತೆ ಇದು, ನನ್ನ ಚೈಲ್ಡ್ಹುಡ್ ಕತೆ. ಆವಾಗಿರುವಂತಹ ಈ ಪ್ರಶ್ನೆ ನನಗೆ ಉತ್ತರ ಸಿಕ್ಕಿದ್ದು 30 ವರ್ಷಗಳ ನಂತರ. ಏನು ಉತ್ತರ ಅಂದರೆ, ಅವರು ಈ ಮಾರುತಿ ದೇವಸ್ಥಾನಕ್ಕೆ ಹೋಗೋದಿಲ್ಲ, ಯಾಕಂದರೆ ಈ ಮಾರುತಿ ಈಶ್ವರನ ಕಂಪೌಂಡ್ನೊಳಗಿದ್ದ. ಅಲ್ಲಿ ಯಾಕೆ ಹೋಗ್ತಾರೆ ಅಂದರೆ ಒಂಟಿ ಹನುಮಪ್ಪ ಅಂದರೆ ಒಂಟಿ ಹನುಮಪ್ಪ ಅಂತಾರೆ. ಹಾಂ, ಅಲ್ಲ ಅಲ್ಲ ಅಲ್ಲ ಒಬ್ಬಂಟಿಗ, ಬೇರೆ ಉಪದೇವತೆಗಳು ಯಾರು ಇಲ್ಲ ಅಲ್ಲಿ, ಒಬ್ಬಂಟಿಗನೊಬ್ಬ. ಬೈ ದಿ ಬಾಯಿ, ನಿಮಗೂ ಒಂದು ಆಶ್ಚರ್ಯಕರ ಒಂದು ಸಂಗತಿಯನ್ನು ಹೇಳ್ತೀನಿ. ಆಂಜನೇಯನ ಮದುವೆ ಆಗಿದೆಯಾ? ಇಲ್ಲ. ಇಲ್ಲ ಅನ್ನೋದು ಜಗತ್ತಿಗೆ ಗೊತ್ತು. ಆದರೆ ಆಂಜನೇಯನ ಹೆಂಡತಿಯ ದೇವಸ್ಥಾನವನ್ನು ನಾನು ನೋಡಿ ಬಂದಿದ್ದೇನೆ. ಪಾವುಗಡನೊಳಗದ, ಪಾವುಗಡನೊಳಗೆ, ತುಮಕೂರು ಪಾವುಗಡನೊಳಗೆ ಆ ದೇವಸ್ಥಾನ ಇದೆ. ಏನಂತೀರಿ ನೀವು? ಎಂತ ಅಚಲಾದೇವಿ ಏನೋ ಹೆಸರದ, ನಿಶ್ಚಲಾದೇವಿನೋ ಅಚಲಾದೇವಿನೋ ಹಿಂಗೇನೋ ಹೆಸರದಾಗಿ ಆಂಜನೇಯ ಮದುವೆ ಆಗಿದ್ದಾನೆ ಅಂತ ಅವರು ವಾದ ಮಾಡ್ತಾರೆ. ಅದಕ್ಕೆ ಪುರಾಣ ತೋರಿಸ್ತಾರೆ. ಇದು ಈಶ್ವರ ಈಶ್ವರ ಭೇದ, ಗೊತ್ತಾಯ್ತದ? ಜೀವ ಜೀವ ಭೇದ, ಜೀವ ಜಗತ್ ಭೇದ, ಜೀವ ಈಶ್ವರ ಭೇದ, ಈಶ್ವರ ಈಶ್ವರ ಭೇದ. ಭೇದವನ್ನು ಕಾಣುವುದು ತಿಮಿರ ದೃಷ್ಟಿ, ಅಜ್ಞಾನ, ಅವಿವೇಕ. ತಿಳಿದವರಿಗೆ ಇದು ಯಾವುದೂ ಭೇದ ಇರೋದಿಲ್ಲ. ಏತದ್ ವೈ ತತ್, ತದೇವ ಏತತ್, ಏತದೇವ ತತ್, ತದೇವ ಏತತ್, ಏತದೇವ ತತ್, ಅದೇ ಇದು, ಇದೇನಿದೆಯೋ ಇದು ಅದು. 124ನೇ ಭಾಷ್ಯ, ಯದ್ ಬ್ರಹ್ಮಾದಿ ಸ್ಥಾವರಾಂತೇಷು ವರ್ತಮಾನಂ ತತ್ತತ್ ಉಪಾಧಿತ್ವಾತ್ ಅಬ್ರಹ್ಮವತ್ ಅವಭಾಸಮನ್ ಅವಭಾಸಮಾನಂ ಸಂಸಾರಿ ಅನ್ಯತ ಪರಸ್ಮಾತ್ ಬ್ರಹ್ಮಣಃ ಇತಿ ಮಾ ಭೂತ್ ಕಸ್ಯಚಿತ್ ಆಶಂಕಾ ಇತಿ ಇದಂ ಆಹ. ಬ್ರಹ್ಮಾದಿ ಸ್ಥಾವರಾಂತೇಷು, ಚತುರ್ಮುಖ ಬ್ರಹ್ಮನಿಂದ ಸೃಷ್ಟಿಕರ್ತ ಪ್ರಜಾಪತಿ, ಅವನಿಗೆ ಅನೇಕ ಹೆಸರುಗಳಿವೆ. ಅವನು ಚತುರ್ಮುಖ ಬ್ರಹ್ಮ. ಅಲ್ಲಿಂದ ಪ್ರಾರಂಭವಾಗಿ ಒಂದು ಇರಿವೆವರೆಗೂ, ಒಂದು ಹುಲ್ಲು ಕಡ್ಡಿವರೆಗೂ, ಒಂದು ನುಸಿವರೆಗೂ ಏನು ಭೇದಗಳಿವೆಯೋ, ಬ್ರಹ್ಮಾದಿ ಸ್ಥಾವರಾಂತೇಷು ವರ್ತಮಾನಂ, ಈ ಸದ್ಯ ಇದ್ದಂತಹ ಯಾವ ಭೇದಗಳಿವೆಯೋ ತತ್ತತ್ ಉಪಾಧಿತ್ವಾತ್, ಈ ಭೇದಗಳೆಲ್ಲವೂ ಉಪಾಧಿಗಳ ಕಾರಣವಾಗಿಯೇ ವಿನಃ ಪಾರಮಾರ್ಥಿಕವಾಗಿ ಭೇದವಿಲ್ಲ. ಭೇದಗಳಲ್ಲಿ ಅಭೇದವಾದದ್ದು ಪಾರಮಾರ್ಥಿಕ ಆತ್ಮ, ಭೇದರಹಿತವಾದದ್ದು ಪಾರಮಾರ್ಥಿಕ ಆತ್ಮ, ಶಬ್ದಗಳಲ್ಲಿ ನಿಶಬ್ದವಾದದ್ದು ಪರಮಾತ್ಮ. ತತ್ತತ್ ಉಪಾಧಿತ್ವಾತ್, ಆ ಉಪಾಧಿಗಳಿಂದಾಗಿ ಭೇದಗಳು ಎಷ್ಟು ಮಟ್ಟಿಗೆ ಕಾಣ್ತವೆ? ಅಬ್ರಹ್ಮವತ ಅವಭಾಸಮಾನಂ. ಬ್ರಹ್ಮನಲ್ಲಿ ಭೇದವಿಲ್ಲ, ಆದರೂ ಭೇದವನ್ನು ನೋಡ್ತಾನೆ. ಅದು ಅಬ್ರಹ್ಮ, ಅದು ಬ್ರಹ್ಮ ಅಲ್ಲ, ಅದು ಅಬ್ರಹ್ಮ. ಯಾವ ಭೇದಗಳೂ ಇಲ್ಲದಂತಹ ಆತ್ಮನಲ್ಲಿ ನಾವು ಭೇದಗಳನ್ನು ಕಾಣ್ತೀವಿ ಅಂತಂದರೆ, ಭೇದ ಇದ್ದರೆ ಅದು ಆತ್ಮ ಇನ್ನೂ ಸ್ಪಷ್ಟ ಆಗಿಲ್ಲ ಅಂತ ಅರ್ಥ. ಆತ್ಮ ಅಲ್ಲ ಇದರರ್ಥೇನೋ, ಆತ್ಮನ ಯಥಾರ್ಥ ಸ್ಥಿತಿ ಸ್ಪಷ್ಟ ಆಗಿಲ್ಲ. ಅನೇಕ ಚಂದ್ರ ಕಾಣ್ತಾ ಇವೆ, ಇದರರ್ಥ ಏನು? ಏಕಚಂದ್ರ ಸ್ಪಷ್ಟ ಆಗಿಲ್ಲ. ಯಾಕೆ ಸ್ಪಷ್ಟ ಆಗಿಲ್ಲ? ಪ್ರಮಾಣ ಸರಿ ಇಲ್ಲ. ಯು ಹ್ಯಾವ್ ಅ ಸ್ಕ್ವಿಂಟ್ ಐಸ್, ನಿನ್ನ ಸೈಟ್ನಲ್ಲಿ ಏನೋ ಪ್ರಾಬ್ಲಮ್ ಇದೆ, ಹೋಗಿ ಪರೀಕ್ಷಿಸ್ಕೋ. ಮಹಾನ್ ಜ್ಞಾನಿಗಳು, ಆಚಾರ್ಯರು, ಆಗಮಜ್ಞರು, ಶಾಸ್ತ್ರಜ್ಞರು ಅವರ ಸಮೀಪ ಹೋಗಿ ನಿನ್ನ ಕಣ್ಣುಗಳನ್ನು ಪರೀಕ್ಷಿಸ್ಕೋ. ನಿನ್ನ ವಿವೇಕದಲ್ಲಿ ಏನೋ ಕಲ್ಮಶ ಇದೆ, ಕಷಾಯ ಇದೆ, ಅದನ್ನು ಪರೀಕ್ಷಿಸಿ ಅದನ್ನು ನಿವಾರಣೆ ಮಾಡಿಕೊ. ಚಿತ್ತದಲ್ಲಿ ಬಿರುಗಾಳಿಯಂತಹ ರಾಗದ್ವೇಷಗಳಿವೆ, ಅವುಗಳನ್ನು ಶಾಂತಗೊಳಿಸಿಕೋ. ಆವಾಗ ದೃಷ್ಟಿ ತಾನೇ ಸರಿಯಾಗ್ತದೆ. ಅನೇಕಗಳು ಕಾಣುವ ಬದಲು ಏನಕ್ಕೆ ಕಾಣ್ತದೆ? ಓ ಏಕಮೇವ ಅದ್ವಿತೀಯಂ ಆತ್ಮ. ಸುಮ್ಮನೆ ಸುಮ್ಮನೆ ಭೇದಗಳನ್ನು ಮಾಡೋದರಲ್ಲಿ ನಿನಗೂ ಶಾಂತಿ ಇಲ್ಲ, ನಿನ್ನನ್ನು ಫಾಲೋ ಮಾಡೋರಲ್ಲೂ ಶಾಂತಿ ಇಲ್ಲ. ಯಾವಾಗಲೂ ಕೂಡ ಕಾಂಪಿಟೇಷನ್ದಲ್ಲೇ ಇರ್ತಾರೆ. ನಾವು ಚಾಲೆಂಜ್ ಮಾಡ್ತೀವಿ, 3 ಲಕ್ಷ ರೂಪಾಯಿ ಚಾಲೆಂಜ್, 5 ಲಕ್ಷ ರೂಪಾಯಿಗೆ ಚಾಲೆಂಜ್, ಅದು 2 ಲಕ್ಷದಿಂದ ಶುರು ಆಯಿತು, ಈಗ 10 ಲಕ್ಷಕ್ಕೆ ಹೋಗಿರೋದು. ಏನು ನಮ್ಮನ್ನು ಸೋಲಿಸ್ರಿ, ನಾವು ದ್ವೈತಿಗಳು, ನಮ್ಮನ್ನು ಸೋಲಿಸ್ರಿ, ನಮ್ಮನ್ನು ಸೋಲಿಸಿದರೆ ನಿಮಗೆ 10 ಲಕ್ಷ ಕೊಡ್ತೀವಿ. ಪೇಪರ್ನ ಪಬ್ಲಿಕ್ ಪೇಪರ್ನೊಳಗೆ ಬರ್ತದೆ ಅಡ್ವರ್ಟೈಸ್ಮೆಂಟ್. ನಾವು ದ್ವೈತಿಗಳು, ನಮ್ಮನ್ನು ಸೋಲಿಸ್ರಿ ನೀವು. ನಮಗೆ ಯಾಕ್ರಿ ಯಾರನ್ನಾರು ಸೋಲಿಸ್ಬೇಕಾಗಿದೆ? ನಾವು ಮೊದಲೇ ಹೇಳ್ಬಿಡ್ತೇವೆ, ನೀವೇ ಗೆದ್ದರು ಹೋಗಿ ಬಿಡ್ತು, ನಮಗೇನು ಹೋಗಬೇಕಾಗ. ಅದ್ವೈತಿ ಇವನು ಆನಂದ ಪುರುಷ. ಇವನು ಇವನಿಗೆ ಯಾರ ಜೊತೆ ಸ್ಪರ್ಧೆ ಇಲ್ಲ, ಯಾರ ಮೇಲೂ ಕೂಡ ಈರ್ಷ್ಯ ಇಲ್ಲ, ಯಾರ ಜೊತೆನೂ ಇವನು ಯಾವುದೇ ಕಾಲಕ್ಕೆದ್ರೆ ಜಗಳ ತೆಗಿಲಿಕ್ಕೆ ಹೋಗೋದಿಲ್ಲ, ಚಾಲೆಂಜ್ ಮಾಡಲಿಕ್ಕಂತೂ ಹೋಗೋದೇ ಇಲ್ಲ. ಯಾಕೆ? ಅವರೆಲ್ಲರೂ ನನ್ನ ಸ್ವರೂಪರೇ ಇದ್ಮೇಲೆ ನಾನು ಯಾರ ಜೊತೆ ಜಗಳಾಡಬೇಕು? ಆದರೆ ಅವರಂತಾರೆ, ನೀವು ನಮ್ಮ ಸ್ವರೂಪರಲ್ಲ, ನೀವು ಬೇರೆನೇ ಇದ್ದೀರಿ ಅಂತ ಅವರು ಅಂತಾರೆ. ಒಂದು ರೀತಿ ಒಳ್ಳೆಯದಾಯಿತು, ಉಡುಪಿ ಅಲ್ಲಿ ಹೋಗಿ ಕೂತ್ಕೊಂಡದು, ಇಲ್ಲೆಲ್ಲರ ಬಂದಿತ್ತು ಅಂತ. ಕ್ಲಾಸಿಗೆ ಬಂದ್ಮೇಲೆ ನೀವು 2 ಮುದ್ರೆ ಹಾಕ್ಬಿಟ್ರೆ ನೀವು ಏನು ಮಾಡ್ತೀರಿ? ಅವರಲ್ಲೇ ಇರಲಿ, ನಮಗೆ ಆನಂದದ ಚಂದದ ತೊಂದರೆ ಇಲ್ಲ. ಅದರಿಂದ ಅಬ್ರಹ್ಮವತ ಅವಭಾಸಮಾನಂ, ಆ ಬ್ರಹ್ಮ ಏನಾಗ್ಬಿಡ್ತಾನೆ? ಅಬ್ರಹ್ಮ ಆಗಿಬಿಡ್ತಾನೆ, ಸಂಸಾರಿ ಅನಿಸ್ಕೊಳ್ತಾನೆ. ನಾಮರೂಪಾದಿಗಳಿಂದ ಸಹಿತವಾಗಿ ಕರ್ತೃತ್ವ ಭೋಕ್ತೃತ್ವಗಳನ್ನು ಸೇರಿಸಿಕೊಂಡಾಗ ಅವನು ಸಂಸಾರಿ ಅನಿಸ್ಕೊಳ್ತಾನೆ. ಈಗ ನಾಮರೂಪಗಳಂತೂ ಪ್ರಾಪ್ತವಾಗಿಬಿಟ್ಟಿವೆ, ಏಕೆಂದರೆ ಅನೇಕ ಭೇದಗಳಲ್ಲೇ ನೋಡ್ತೀವಿ, ನಾಮರೂಪಗಳಂತೂ ಪ್ರಾಪ್ತವಾಗಿಬಿಟ್ಟಿವೆ. ಇನ್ನು ಕರ್ತೃತ್ವ ಭೋಕ್ತೃತ್ವಗಳಿಂದ ಕೂಡಿದವರು ನಾವೇ ಇದ್ದೇವಲ್ಲ, ಆದ್ದರಿಂದ ಈಗ ಬ್ರಹ್ಮ ಏನು ಅನಿಸ್ಕೊಂಡ್ಬಿಟ್ಟ? ಸಂಸಾರಿ. ಬ್ರಹ್ಮನಿಗಿಂತ ಇವನು ಬೇರೆ. ಮತ್ತು ಬ್ರಹ್ಮ ಈಶ್ವರ ಎಲ್ಲಿದ್ದಾನಪ್ಪ? ಉಡುಪಿ ಅಲ್ಲಿದ್ದಾನ. ಏಕ ಕೃಷ್ಣ ಸಹ ಉಡುಪಿ ಕೃಷ್ಣ. ಇಲ್ಲಿ ಇಬ್ಬರು ಇದ್ದಾರೆ, ಇಲ್ಲಿ ಮತ್ತೆ ಬೇಜಾರು ಮಾಡ್ಕೊಡ್ತಾರೆ, ಹೋಗ್ಲಿ ಬಿಡ್ರಿ, ಜಾಸ್ತಿ ಮಾತಾಡಿ. ನಯ್ಯ ಅವರೊಬ್ರು ಇದ್ದಾರೆ, ನಮ್ಮ ವಿಜಯ್ ಒಬ್ರು ಇದ್ದಾರೆ, ಎಲ್ಲ ಒಂದೇ. ಅದು ಸೌತ್ ಕನ್ನಡ ಎಲ್ಲ ಸಾರ ಸಗಟ್ ಉಡುಪಿನ ಅದು. ಅಲ್ಲಿ ಹೋಗ್ರಿ, ಅಲ್ಲಿ ಬನ್ನಂಜೆ ಅಲ್ಲೆಲ್ಲ ಹೋಗ್ರಿ, ನೀವು ಯಾರ ಕಣ್ಣು ತಳಿಸೈತ್ ನೋಡೋದಿಲ್ಲ ಅವ್ರಿಗೆಲ್ಲ. ಹ್ಞೂ, ನೀನು ನಿನ್ನ ದೃಷ್ಟಿಯನ್ನು ಸರಿ ಮಾಡಿಸ್ಕೋ, ಮತ್ತು ಬ್ರಹ್ಮನಲ್ಲಿ ಭೇದವನ್ನು ಮಾಡಬೇಡ. ಮಾಭೂತ್ ಬ್ರಹ್ಮಣ ಇತಿ ಮಾಭೂತ್, ಬ್ರಹ್ಮನಲ್ಲಿ ಭೇದವನ್ನು ಮಾಡಬೇಡ, ಮತ್ತು ಇದರೊಳಗೆ ಯಾವ ಸಂದೇಹವನ್ನು ಇಟ್ಕೋಬೇಡ. ಬ್ರಹ್ಮ ಅನೇಕಿದ್ದಾನೆ, ಈಶ್ವರ ಅನೇಕಿದ್ದಾನೆ, ಅವನಿಗೆ ಅನೇಕ ನಾಮಗಳಿವೆ, ಅನೇಕ ರೂಪಗಳಿವೆ, ಅನೇಕ ಆಕಾರಗಳಿವೆ, ಅನೇಕ ಕ್ರಿಯೆಗಳಿವೆ, ಇಲ್ಲ ಸಂಸಾರಿ ಭಾವ ಇದು. ಈಶ್ವರ ಏಕಮೇವ ಅದ್ವಿತೀಯಂ. ಅವನು ಎರಡಿಲ್ಲದೇ ಇರುವ ಒಬ್ಬನೇ ಆದಂಥವನು ಬ್ರಹ್ಮ. ಇವನಲ್ಲಿ ಭೇದ ಎಣಿಸೋದು ಸರಿಯಾಗುವುದಿಲ್ಲಪ್ಪ. ಅದನ್ನು ಕಶ್ಚಿತ್ ಆಶಂಕ ಇತಿ ಇದಮಾಹ, ಆ ಸಂದೇಹ ನಮಗೆ ಬರಬಾರ್ದು ಮತ್ತು ಆ ಪ್ರಕಾರವಾದ ಸಂಶಯ ನಮ್ಮಲ್ಲಿ ಎತ್ತಬಾರ್ದು ಅಂಥೇಳಿ ಈ ಮುಂದಿನ ಶ್ಲೋಕ ಬಂದಿದೆ. ಯದೇವ ಇಹ ತದಮುತ್ರ ಯದಮುತ್ರ ತದನ್ವಿಹ ಮೃತ್ಯೋಸ ಮೃತ್ಯುಮಾಪ್ನೋತಿ ಯ ಇಹ ನಾನೇವ ಪಶ್ಯತಿ ಯದೇವ ಯದೇವೇಹ ತದಮುತ್ರ ಯದಮುತ್ರ ತದನ್ವಿಹ ಮೃತ್ಯೋ ಸ ಮೃತ್ಯುಮಾಪ್ನೋತಿ ಯ ಇಹ ನಾನೇವ ಪಶ್ಯತಿ. ಮೃತ್ಯೋ ಸ ಮೃತ್ಯುಮಾಪ್ನೋತಿ, ಮೃತ್ಯೋ ಸ ಮೃತ್ಯುಮಾಪ್ನೋತಿ. ಓಕೆ, ನೋಡಿ, ಯದ ಏವ ಇಹ, ಇಹ ಅಂದರೆ ಇಲ್ಲಿ, ಯದ್ ಅಂದರೆ ಯಾವುದು, ಯದ್ ಏವ ಯಾವುದು ಇಲ್ಲಿಯೋ ಇಲ್ಲಿ ಇದೆಯೋ, ಯದ್ ಏವ ಇಹ ಯಾವುದು ಇಲ್ಲಿದೆಯೋ ತದ ಅಮುತ್ರ ಅದೇ ಅಲ್ಲಿದೆ. ಯಾವುದು ಅಮುತ್ರ, ಯಾವುದು ಅಲ್ಲಿದೆಯೋ ತದ್ ಅನು ಇಹ, ಅದು ಇಲ್ಲಿ ಅನುಸರಿಸಿಕೊಂಡು ಬಂದಿದೆ. ಇಲ್ಲಿರೋದೇ ಅಲ್ಲಿದೆ, ಅಲ್ಲಿರೋದೇ ಇಲ್ಲಿ ಅನುಸರಿಸಿದೆ. ಅನು ಶಬ್ದ ಇದೆ ನೋಡಿ, ಇದನ್ನು ಹೊರತುಪಡಿಸಿ ಅದೇ ಬೇರೆ ಇದೇ ಬೇರೆ ಅಂತ ಯಾರು ನೋಡ್ತಾರೋ ಸಹ ಮೃತ್ಯೋ ಮೃತ್ಯುಂ ಆಪ್ನೋತಿ, ಅವರು ಮರಣದಿಂದ ಮತ್ತೆ ಮರಣವನ್ನು ಪ್ರವೇಶ ಮಾಡುತ್ತಾರೆ. ಮರಣದಿಂದ ಮರಣ, ಸತ್ತವ್ರು ಹೆಂಗೆ ಮತ್ತೆ ಸಾಯ್ತಾರೆ, ಹುಟ್ಟಿ ಸಾಯ್ತಾರೆ ಅಂತ ಅರ್ಥ. ಸತ್ತವ್ರು ಏನು ಮಾಡ್ತಾರೆ, ಹುಟ್ಟುತ್ತಾರೆ, ಆಮೇಲೆ ಪುನಃ ಸಾಯ್ತಾರೆ, ಮತ್ತೇನಾಗ್ತದೆ ಹುಟ್ಟುತ್ತಾರೆ ಮತ್ತು ಪುನಃ ಸಾಯ್ತಾರೆ, ಆಮೇಲೇನು ಹುಟ್ಟುತ್ತಾರೆ ಮತ್ತೆ ಸಾಯ್ತಾರೆ. ಯಾರು ಈ ಪ್ರಕಾರ ಭೇದ ಎಣಿಸ್ತಾರೋ ಆಚಾರ್ಯರಿಂದ ಗುರುಗಳಿಂದ ಅಂತ ಅರ್ಥ. ಈ ಶಾಸ್ತ್ರ ಪ್ರಸಾದ ಪವಿತ್ರವಾದ ಮಹಾವಾಕ್ಯ ತತ್ತ್ವಂ ಅಸಿ ಪ್ರಥಮತಃ ನಿನ್ನ ಶ್ರವಣೇಂದ್ರಿಯಕ್ಕೆ ಲಭ್ಯ ಆತಂದ್ರೆ ನೀ ಅವತ್ತ ಮುಕ್ತನಾದಿ ಅಂತ ತಿಳ್ಕೊ. ಅವತ್ತ ಮುಕ್ತನಾಗಿಬಿಟ್ಟಿ. ಅನೇಕ ಜನ್ಮಗಳ ಸುಕೃತದಿಂದಾಗಿ ನಿನಗೆ ಈ ವಾಕ್ಯ ಲಭ್ಯ ಆಗ್ತದೆ. ನಾವೆಲ್ಲ ಸ್ವಲ್ಪ ಕಣ್ಣು ಕಿವಿ ಎಲ್ಲ ತೆರೆಕೊಂಡು ಹೊರಮುಖವಾಗಿ ನೋಡೋಣ. 99 ಭಾಗ ಭೇದಗಳನ್ನೇ ಕಾಣುವುದು, ಭೇದಗಳನ್ನೇ ಅನುಭವಿಸುವುದು, ಭೇದಗಳನ್ನೇ ಗುರುತಿಸೋದು, ಇದು ಲೋಕದ ನೀತಿ. ತೆಗೆದು ನೋಡಿ, ಎಲ್ಲ ಭೇದಗಳಿಂದ ರಹಿತವಾದ ಆತ್ಮನು ನೀನಿದ್ದೀಯಾ ಅಂತ ಎಲ್ಲಿ ಕೇಳಿಸ್ತದೆ ನಿಮಗಿದು? ಎಲ್ಲಿ ಕೇಳಿಸ್ತದೆ? ಎಲ್ಲಿ ಆಗಮ ಇದೆ, ಎಲ್ಲಿ ಶಾಸ್ತ್ರ ಇದೆ, ಎಲ್ಲಿ ಪ್ರಮಾಣ ಇದೆ, ಅಲ್ಲಿ ಇದು ಕೇಳಿಸ್ತದೆ. ಇನ್ನು ಇದರ ಹೆಸರಿನಲ್ಲಿ ಪುರಾಣಗಳನ್ನು ಹೇಳೋರು ಇದ್ದಾರೆ. ಆ ಪುರಾಣಗಳಲ್ಲಿ ಕೂಡ ಎಲ್ಲೋ ಒಂದು ಕೊನೆ ಒಂದು ವಾಕ್ಯ ನೀ ಬ್ರಹ್ಮಿದ್ದೀಯ ಅಂತ ಹೇಳ್ತಾರೋ ಏನೋ ಇಲ್ಲೋ ಗೊತ್ತಿಲ್ಲ ನನಗೆ. ಆದರೆ ಅದು ಹೇಳೋಕ್ಕಿಂತ ಮುಂಚೆ ಎಷ್ಟು ಕಥೆಗಳನ್ನು ಹೇಳಿಬಿಟ್ಟಿರ್ತಾರೆ, ಭೇದಗಳಿಂದ ಕೂಡಿದ ಕಥೆಗಳನ್ನು ಎಷ್ಟು ಹೇಳಿಬಿಟ್ಟಿರ್ತಾರೆ ಅಂತಂದರೆ ನೀ ಬ್ರಹ್ಮ ಇದ್ದೀಯಾ ಅಂತ ಕೊನೆ ವಾಕ್ಯ ಕೇಳಿಸೋದೇ ಇಲ್ಲ. ಅಲ್ಲ, ಅಕಸ್ಮಾತ್ ಏನೋ ಒಂದು ಈಗ ನಮ್ಮಂಥವ್ರಿ ಪುರಾಣ ಹೇಳ್ರಿ ಅಂತ ಕುಡಿಸಿದ್ರೆ ನಾವು ಏನಾರ ಮಾಡಿ ಕೊನೆಗೆ ಒಂದು ವಾಕ್ಯ ಹೇಳ್ತೀವಿ ನಮಗೆ, ನೀ ಬ್ರಹ್ಮ ಇದ್ದೀಯಪ್ಪ. ಇನ್ನು ವೇದಾಂತ ಶಾಸ್ತ್ರ ಎಷ್ಟು ಜನಕ್ಕೆ ಸಿಗುತ್ತದೆ? ಶುದ್ಧ ವೇದಾಂತ ಶಾಸ್ತ್ರ, ನಿಷ್ಪಕ್ಷವಾದಂತಹ ವೇದಾಂತ ಶಾಸ್ತ್ರ ಎಷ್ಟು ಮಂದಿಗೆ ಸಿಗುತ್ತದೆ? ನೀನೇನಾದರೂ ಪೂರ್ವ ಜನ್ಮದ ಪುಣ್ಯರಾಶಿಗಳನ್ನು, ಸುಕೃತಿಗಳನ್ನು ಹೊಂದಿದ್ದರೆ ಇದನ್ನು ಕೇಳುವ ಸೌಭಾಗ್ಯ ಯೋಗ ಕೂಡಿ ಬಂದೀತೆ ವಿನಃ ಅನ್ಕೋತೇವೆ ನಾವು. ಯಾಕಂದ್ರೆ ನಮ್ಮ ದೃಷ್ಟಿ ಇಷ್ಟ ಇರ್ತದೆ, ಹೀಗಾಗಿ ನಾವು ಅನ್ಕೋತೀವಿ ಮೈಕ್ನ್ಯಾಗ ಕೇಳಿಸ್ತ ಅದಕ್ಕೆ ನಾ ಬಂದೆ, ನಮ್ಮ ಫ್ರೆಂಡ್ ಬಾ ಅಂತಂದ ಅದಕ್ಕೆ ನಾ ಬಂದೆ, ಹ್ಯಾಂಡ್ಬಿಲ್ ಸಿಕ್ತರಿ ಓದಿದೆ ಅದಕ್ಕೆ ಬಂದೆ. ನೋಡೋಣಂತ ಏನು ಹೇಳ್ತಾರೆ, ಇವ್ರದೊಂದು ಶಾಂಪಲ್ ನೋಡೋಣಂತ. ನಾವು ಸಾಕಷ್ಟು ಶಾಂಪಲ್ ಎಲ್ಲ ನೋಡೀವಿ. ಇದು ನೀ ಹೆಂಗಾರ ಅನ್ಕೊಂಡು ಬಾ, ಆದ್ರೆ ಅದ್ರ ಹಿಂದೆ ಯೋಗ ಇದ್ರೆ ಬಂದಿರ್ತೀಯ, ಯೋಗ ಇಲ್ಲಂದ್ರೆ ಬರೋದಿಲ್ಲ. ಅದಕ್ಕೆ ನಾವು ವ್ಯವಹಾರದಲ್ಲಿ ಹೇಳ್ತೇವೆ ಯೋಗ ಯೋಗ ಕೂಡಿ ಬಂತು ಅಂತ. ಏನದರ ಅರ್ಥ? ಜನ್ಮ ಜನ್ಮಾಂತರದ ಸುಕೃತಿಗಳು ಕೂಡಿ ಬರ್ತಾವೆ ನಿನಗೆ, ಅವಷ್ಟು ನಿನಗೆ ಫಲ ಕೊಡ್ತಾವೆ. ಒಂದೇ ಒಂದು ಏನು ಶಾಸ್ತ್ರದಲ್ಲಿಯ ಆ ಮಹಾವಾಕ್ಯ ಉಪದೇಶ ನಿನ್ನ ಕಿವಿ ಮೇಲೆ ಬೀಳುತ್ತದೆ, ಅವತ್ತ ನೀ ಮುಕ್ತ ಆದಿ ಅಂತ ತಿಳ್ಕೊ. ಹಿನ್ನಡೆ ಇಲ್ಲ, ಆ ಸಚ್ಚಿದಾನಂದ ಆತ್ಮ ನೀನೇ ಆಗಿದ್ದೀಯ ಅಂತ ಯಾವತ್ತು ನಿನ್ನ ಕಿವಿಗೆ ಬಿತ್ತೋ ಅವತ್ತು ನೀನು ಆತ್ಮಸ್ವರೂಪನ ಆಗಿಬಿಟ್ಟಿದ್ದೀಯ, ನೀ ಮುಕ್ತನಾಗಿಬಿಟ್ಟಿದ್ದೀಯ. ಮತ್ತು ಆಮೇಲೆ ಯಾಕೆ ಕೇಳಬೇಕು ಮತ್ತು ಅಂಥ ಇಂಥ ಸಂದೇಹ ಸಂಶಯಗಳು ಮತ್ತು ಬರಬಾರ್ದು ಅಂತ ಒಂದು ಬಿಟ್ಟು ನಾಲ್ಕು ಉಪನಿಷತ್ ಕೇಳಬೇಕು ಕೂತ್ಕೊಂಡು ಅಂತೇಳಿ ಹೊಸ ಆತ್ಮ ನಿಮಗೆ ಕೇಳಿಸೋದಿಲ್ಲ. ಆತ್ಮ ದಿನ ದಿನಕ್ಕೂ ಗಂಟೆ ಗಂಟೆಗೂ ಕ್ಷಣ ಕ್ಷಣಕ್ಕೂ ಹೊಸ ಆತ್ಮ ಆಗುವುದಿಲ್ಲ. ಇಲ್ಲ, ನಿನ್ನೆ ಸಚ್ಚಿದಾನಂದ ಆತ್ಮ, ಇವತ್ತು ಸಚ್ಚಿದಾನಂದ, ಚಿಚ್ಚಿತ್ತಾನಂದ, ಹೊಸ ಆತ್ಮ ಏನಿಲ್ಲ. 20 ವರ್ಷದಿಂದ ಯಾವ ಆತ್ಮ ಕೇಳಿದ್ರೋ, 30 ವರ್ಷದಿಂದ ಯಾವ ಆತ್ಮ ಕೇಳಿದ್ರೋ, ವರ್ಷದ ಹಿಂದೆ ಯಾವ ಆತ್ಮ ಕೇಳಿದ್ರೋ, ಕಟ್ಟೋಪರಿಷಿಗಿಂತ ಮುಂಚಿತವಾಗಿ ಯಾವ ಆತ್ಮ ಅಂತ ಕೇಳಿಸಿತ್ತೋ ಅದೇ ಆತ್ಮ ಇವತ್ತು ಕೇಳಿಸ್ತಾ ಇದೆ. ಈ ನಮ್ಮ ಸೌಭಾಗ್ಯವನ್ನು, ಈ ನಮ್ಮ ಭಾಗ್ಯವನ್ನು ನಾವು ನಮ್ಮಷ್ಟಕ್ಕೇ ಒಪ್ಕೊಂಡ್ಬಿಟ್ರೆ ನಾವು ನಮ್ಮ ಟ್ರ್ಯಾಕ್ನಿಂದ ಡಿವಿಯೇಟ್ ಆಗೋದಿಲ್ಲ. ನಮಗಿನ್ನೂ ಅನ್ನಿಸ್ತದೆ ಬೈ ಲಕ್ ನಾವಿಲ್ಲಿ ಬಂದೇವಿ, ಬೈ ಚಾನ್ಸ್ ನಾವಿಲ್ಲಿ ಬಂದೇವಿ. ಆ ಲಕ್ಕನ್ನು ಚಾನ್ಸನ್ನು ಅದೇ ಈಶ್ವರ ಅನುಗ್ರಹ. ಈಶ್ವರ ಅನುಗ್ರಹದಿಂದ ನನಗೆ ಈ ಗ್ರಂಥ ಪ್ರಾಪ್ತಿಯಾಗಿದೆ, ಈಶ್ವರ ಅನುಗ್ರಹದಿಂದ ನನಗೆ ಅಧ್ಯಯನ ಪ್ರಾಪ್ತಿಯಾಗಿದೆ, ಈಶ್ವರ ಅನುಗ್ರಹದಿಂದ ನಾನು ಅಧ್ಯಯನ ಮಾಡ್ತಾ ಇದ್ದೇನೆ ಅನ್ನುವ ಎಚ್ಚರ ನಮಗಿದ್ದದ್ದಾದರೆ ನಾವು ಡಿ ಟ್ರ್ಯಾಕ್ ಆಗುವುದಿಲ್ಲ, ಅರ್ಥಾತ್ ಹಳಿ ಬಿಟ್ಟು ಹೋಗುವುದಿಲ್ಲ. ನಾವು ನಮ್ಮ ಸಾಧನಾ ಹಳಿ ಯಾಕೆ ತಪ್ಪುತ್ತದೆ? ನಾವು ಈ ಸೌಭಾಗ್ಯವನ್ನು ಕೊಂಡಾಡೋದಿಲ್ಲ, ಈ ಸೌಭಾಗ್ಯವನ್ನು ಒಪ್ಕೊಳ್ಳೋದಿಲ್ಲ. ಹೋಗಿ ಎಲ್ಲಿ ಹೋಗ್ತೀರಿ ಹೋಗಿ, ನಾನು ನಿಮಗೆ ಚಾಲೆಂಜ್ ಮಾಡ್ತೀನಿ, ಎಲ್ಲಿ ಹೋಗ್ತೀರಿ ಹೋಗಿ, ಇದನ್ನು ಕಳ್ಕೊಂಡು ನೀವೆಲ್ಲಿ ಹೋಗ್ತೀರಿ ಹೋಗಿ. ಜಾತಿ ನೋಡ್ತಾರೆ, ಗಂಡು ನೋಡ್ತಾರೆ, ಹೆಣ್ಣು ನೋಡ್ತಾರೆ, ಒಂದಿಲ್ಲ ಒಂದು ರೀತಿಯಾದಂತಹ ಭೇದಗಳನ್ನು ಇಟ್ಕೊಂಡೇ ನಿಮಗೆ ಒಳಗೆ ಪ್ರವೇಶ ಕೊಡ್ತಾರೆ. ಅದಕ್ಕೆಲ್ಲ ಒಪ್ಪಿಗೆ ಆಗಿದ್ದೆ, ಆದರೆ ಬಂದ್ರೆ ಬಂದೆ, ಹೋದ್ರೆ ಹೋದೆ, ಯಾವಾಗಾರ ಬಂದೆ, ಯಾವಾಗಾರ ಕೂತ್ಕೊಂಡೆ. ಚಿದ್ರೂಪಾನಂದ ಒಬ್ಬರೇ ಹಂಗೆ ಮಾಡು, ಉದ್ದೇಶ ಏನು, ಹೆಂಗಾರ ಮಾಡೋ ಮಂಗೇನ ಮಗನ ಕೂತ್ಕೊಂಡು ಕೇಳು, ಹೆಚ್ಚಿಗೆ ಮಾತಾಡಬೇಡ, ಸುಮ್ಮನೆ ಕೂತ್ಕೊಂಡು ಕೇಳು. ನಿನ್ನ ಕಿವಿ ಮೇಲೆ ಬಿದ್ದರೂ ಸಾಕು, ನಿನ್ನ ಜೀವನ ಪವನ ಹೋಗಿ. ಅದಕ್ಕೆ ಉಪನಿಷತ್ ಹೇಳ್ತದೆ, ನೀನು ಈ ಭೇದ ಹಿಂಗೆ ಮುಂದುವರೆಸಿದ್ರೆ ಮೃತ್ಯೋಹೋ ಮೃತ್ಯು ಮಾಪನೋತಿ, ಸಾವಿನಿಂದ ಸಾವಿಗೆ, ಸಾವಿನಿಂದ ಸಾವಿಗೆ ಪುನಃ ನೀನು ಪ್ರವೇಶವಾಗ್ತೀಯ. ಇದರರ್ಥ ಜನ್ಮ ಮರಣಗಳ ಈ ಚಕ್ರ ನಿನಗೆ ತಪ್ಪೋದಿಲ್ಲ. ಇವತ್ತು ತಪ್ಪದು ನೋಡು, ನಿನ್ನ ಕಿವಿಗೆ ಬಿತ್ತು. ನಾ ಜೀವಾತ್ಮ ಅಲ್ಲ, ನಾ ಚಿಕ್ಕಪ್ಪ ಅಲ್ಲ, ನಾನು ಡಬ್ಬ ಅಲ್ಲ, ನಾನು ಗಂಡಸಲ್ಲ, ನಾನು ಹೆಂಗಸಲ್ಲ, ನಾನು ಈ ಜಾತಿಯವನಲ್ಲ, ನಾ ಈ ಧರ್ಮದವನಲ್ಲ, ಈ ಕುಲದವನಲ್ಲ, ಈ ಗೋತ್ರದವನಲ್ಲ, ನಾನು ಕೇವಲ ಪರಬ್ರಹ್ಮನಿದ್ದೇನೆ ಅಂತ ನಿನ್ನ ಕಿವಿಗೆ ಇವತ್ತು ಬಿತ್ತೋ ಇಲ್ಲೋ, ನೀನು ದಾಟದಿ. ಏನು ದಾಟದಿ? ಜನ್ಮ ಮರಣಗಳ ಈ ಚಕ್ರವನ್ನು ದಾಟಬಿಟ್ಟು. ಇದೊಂದು ಸ್ಪೆಷಲ್ ಟೇಕ್ ಆಫ್, ಇದೊಂದು ವಿಶಿಷ್ಟವಾದಂಥ ಟೇಕ್ ಆಫ್. ಟೇಕ್ ಆಫ್ ಅಂದ್ರೆ ಗೊತ್ತಾಯ್ತಲ್ಲೋ, ಆ ವಿಮಾನವು ನಿಲ್ದಾಣದಿಂದ ಅದು ಅಂತರಿಕ್ಷಕ್ಕೆ ಹೋಗಬೇಕಾದ್ರೆ ಟೇಕ್ ಆಫ್ ಅಂತ ಕರೀತಾರೆ. ಅದು ಸಾಮಾನ್ಯ ಅಲ್ಲ. ನೆಲದ ಮೇಲೆ ಓಡುವ ವಾಹನ ಈಗ ನೆಲ ಬಿಟ್ಟು ಆಕಾಶಕ್ಕೆ ಹಾರ್ತದಂದ್ರೆ ಅಲ್ಲೊಂದು ಏನೋ ಒಂದು ಸ್ಪೆಷಾಲಿಟಿ ಇರ್ತದೆ. ಆ ವಾಯುವಿನ ಒತ್ತಡ ಎಲ್ಲ ಕಡೆಯಿಂದಲೂ, ಹಿಂದುಗಡೆನ ವಾಯುವಿನ ಒತ್ತಡ ಮತ್ತು ಮೇಲುಗಡೆ ವಾಯು ಒತ್ತಡ, ಆ ವಾಯು ಒತ್ತಡವನ್ನು ಸೃಷ್ಟಿ ಮಾಡ್ತದ. ಎಷ್ಟು ಪರಿಣಾಮಕಾರಿಯಾಗಿ ಸೃಷ್ಟಿ ಮಾಡ್ತದೆ ಅಷ್ಟು ಅದು ಮುಂದೆ ಹೋಗ್ತದೆ ಮತ್ತು ಮೇಲೆ ಹೋಗ್ತದೆ, ಮುಂದೆ ಹೋಗ್ತದೆ ಮೇಲೆ ಹೋಗ್ತದೆ. ಎಷ್ಟು ಮಟ್ಟಿಗೆ ಮೇಲೆ ಹೋಗ್ತದೆ ಅಂತಂದರೆ ತನ್ನ ಭಾರವನ್ನೇ ಕಳ್ಕೊಳ್ತದೆ. ಸಾಧಕನ ಜೀವನದಲ್ಲಿ ಈ ಪ್ರಕಾರವಾದ ಒಂದು ಅವಕಾಶ ಕೂಡಿ ಬಂತು ಅಂದರೆ ಇದು ಟೇಕ್ ಆಫ್. ಇದು ಸುಮ್ಮನೆ ಒಂದು ಅವಕಾಶ ಕೂಡಿ ಬಂದರೆ ಸಾಕು, ಅದೊಂದು ಟೇಕ್ ಆಫ್. ಈ ಅವಕಾಶವನ್ನು ಸದುಪಯೋಗ ಮಾಡಿಕೊಂಡು ಶ್ರವಣ ಮನನ ನಿಧಿಧ್ಯಾಸನ ಸಾಧನೆಯಲ್ಲಿ ಸತತವಾಗಿ ಅವನು ತೊಡಗಿ, ಅವನಾಗಲಿ ಅವಳಾಗಲಿ ಬೇಜಾರು ಮಾಡ್ಕೋಬೇಡ್ರಿ. ಈಗಿನ್ನೂ ಲಿಂಗಭೇದ ಇಲ್ಲ ಅಂದರೆ ನೋಡಿದೆ, ಮತ್ತು ಅವನ ಅಂತಾರೆ. ಹೇ, ಇದನ್ನು ಸೈಕಾಲಜಿ ನಾನು ಸ್ಟಡಿ ಮಾಡಿದ್ದೀನಿ. ಏನಂದರೆ ಈ ಜಾಗದಾಗ ಕೂತ್ಕೊಂಡು ಮಾತಾಜಿ ಮಾತಾಡಿದ್ರು ಅಂದರೆ ಅವಳು ಅವಳು ಅಂತಾರೆ. ನಾ ಪ್ರಾಕ್ಟಿಕಲಾಗಿ ಇದನ್ನು ಪರೀಕ್ಷೆ ಮಾಡೇನಿ ನಾನು. ಇವ್ರಿಗೆ ಹೆಂಗೆ ಸಂಬೋಧನೆ ಮಾಡ್ತಾರೆ, ಇವ್ರು ಹೆಂಗೆ ಮಾಡ್ತಾರೆ, ಕಾಮನ್ ಆಗಿ ಅವರೆಲ್ಲ ಅವಳು ಅವಳು ಅವಳು ಅಂತಾರೆ. ಪೂಜೆ ಸ್ವಾಮೀಜಿ ಹಂಗೆ ಮಾಡೋಂಗಿಲ್ಲ, ಅವ್ರು ಎಲ್ಲ ಕಡೆಗೂ ಅವನಾಗಲಿ ಅವಳಾಗಲಿ, ಅವನಾಗಲಿ ಅವಳಾಗಲಿ, ಅವನಾಗಲಿ. ಇಲ್ಲ, ಅದು ಅಮೇರಿಕದ ರೂಢಿ ಅದು. ಅಲ್ಲಿ ಭೇದ ಒಟ್ಟು ಮಾಡಬಾರ್ದು, ಇವನ ವ್ಯವಹಾರದಲ್ಲಿ ಕೂಡ ಭೇದ ಮಾಡಬಾರ್ದು. ಸುಮ್ಮನೆ ವ್ಯವಹಾರದಲ್ಲಿ ಏ ನೀವು ಹೆಣ್ಮಕ್ಳು ನಿಮ್ಕಡೆ ಏನಾಗ್ತದೆ, ನಾವು ಮಾಡಿ ನಾವು ತಂದು ಕೊಡ್ತೀವಿ ರೀ, ಎಷ್ಟು ಬ್ರಹ್ಮಾಂಡ ಸಿಟ್ಟು ಬರ್ತದೆ ಹೆಣ್ಮಕ್ಳಿಗಲ್ಲಿ ಅಂದರೆ ಏನು ನಾವು ಕೈಲಾಗದೇ ಇದ್ರು ತಿಳ್ಕೊಂಡಿರಿ ಸರ್ ರಜೆಗೆ, ದಟ್ ಇಸ್ ಎಂಡ್. ಕಿಂಚಿತ್ತು ಮಾಡಬಾರ್ದು ಅಂಥದ್ದು. ಇದು ಕೂತ್ಕೊಂಡು ಅವನು ಅವನು ಅಂತಂದರೆ ಅವ್ರು ಎಷ್ಟು ಸಿಟ್ಟಿಗೇಳ್ತಾರೆ ಗೊತ್ತಾ? ಅದಕ್ಕೆ ಸ್ವಾಮೀಜಿ ಒಳ್ಳೆ ಮೆಥಡಲ್ಲಿ ಏನಂದರೆ ಹೀ ಆರ್ ಶೀ, ಅವರಾಗಲಿ ಅವಳಾಗಲಿ, ಅವನಾಗಲಿ ಅವಳಾಗಲಿ ಅಂತ ಎಲ್ಲದರೊಳಗೂ ಆ ಭಗವದ್ಗೀತಾ ಗೃಹಪಾಠದೊಳಗೆ ಒಂದು ಪೇಜಿನೊಳಗೆ ಒಂದು 20 ಕಡೆ ಬರ್ತದೆ, ಒಂದು ಪೇಜಿನೊಳಗೆ. ನಮ್ಮ ತಿಮಿರ ದೃಷ್ಟಿಯನ್ನು ಸರಿಪಡಿಸಿಕೊಂಡು ಭೇದಗಳಿಂದ ರಹಿತವಾಗಿದ್ದೇ ಆದರೆ ಅವರು ಈ ಮೃತ್ಯು ಜನ್ಮ ಮರಣಗಳ ಚಕ್ರವನ್ನು ದಾಟುತ್ತಾರೆ ಅನ್ನುವಂಥದ್ದನ್ನು ನಾವಿಲ್ಲಿ ಕಾಣ್ತೀವಿ. ಮೃತ್ಯೋಹೋ ಸಹ ಮೃತ್ಯು ಮಾಪ್ನೋತಿ ಯಹ ನಾನಾ ಇವ ಪಶ್ಯತಿ. ಯಾರು ಇದನ್ನು ದಾಟೋದಿಲ್ಲ, ಇದು ಯಾರು ಈ ಪ್ರಕಾರವಾಗಿ ತಮ್ಮ ತಿಮಿರ ದೃಷ್ಟಿಯನ್ನು ಸರಿಪಡಿಸಿಕೊಳ್ಳೋದಿಲ್ಲ, ಅವರು ನಾನಾ ಇವ ಪಶ್ಯತಿ. ನಾನಾ ಇವ ಪಶ್ಯತಿ ಅಂದರೆ ಬೇರೆ ಬೇರೆ ಆಗಿ ನೋಡುತ್ತಾರೆ, ಬೇರೆ ಬೇರೆ ಆಗಿ ನೋಡುತ್ತಾರೆ. ಆದ್ದರಿಂದ ಮೃತ್ಯುವಿನಿಂದ ಮೃತ್ಯುವಿಗೆ ಪ್ರವೇಶವಾಗ್ತಾರೆ. ಭಾಷ್ಯ 125. ಯದೇವ ಇಹ ಕಾರ್ಯಕರಣ ಉಪಾಧಿ ಸಮನ್ವಿತಂ ಸಂಸಾರ ಧರ್ಮವತ ಅವಭಾಸಮಾನಂ ಅವಿವೇಕಿನಾಂ ತದೇವ ಸ ಸ್ವಾತ್ಮಸ್ಥಂ ಅಮುತ್ರ ನಿತ್ಯ ವಿಜ್ಞಾನ ಘನ ಸ್ವಭಾವಂ ಸರ್ವ ಸಂಸಾರ ಧರ್ಮ ವರ್ಜಿತಂ ಬ್ರಹ್ಮ. ಇಹ ಇಲ್ಲಿ ಕಾರ್ಯಕರಣ ಉಪಾಧಿ ಸಮನ್ವಿತಂ. ಕಾರ್ಯಕರಣ ಉಪಾಧಿ ಅಂದರೆ ಶರೀರ ಮನಸ್ಸು ಬುದ್ಧಿ ಪ್ರಾಣ ಇಂದ್ರಿಯ, ಇವು ಕಾರ್ಯಕರಣ ಸಂಘಾತ. ಕಾರ್ಯ ಅಂದರೆ ಶರೀರ, ಕರಣ ಅಂತಂದರೆ ಇವೆಲ್ಲ ಇಂದ್ರಿಯಗಳು ಇತ್ಯಾದಿ, ಮನಸ್ಸು ಬುದ್ಧಿ ಎಲ್ಲ ಸೂಕ್ಷ್ಮ ಶರೀರ, ಕಾರಣ ಶರೀರ, ಕಾರ್ಯ ಅನ್ನಮಯ ಶರೀರ. ಇವೆಲ್ಲವುಗಳಿಂದ ಇವೆಲ್ಲವುಗಳಲ್ಲಿ ಕೂಡುದಷ್ಟೇ ಅಲ್ಲ, ಇವೆಲ್ಲವೂ ನಾನು ಎಂದು ಅಭಿಮಾನ ಪಡೋದು. ಇದಕ್ಕೆ ಸಮನ್ವಿತಂ, ಕಾರ್ಯಕರಣ ಉಪಾಧಿ ಸಮನ್ವಿತಂ, ಶರೀರ ಮನಸ್ಸು ಬುದ್ಧಿ ಪ್ರಾಣ ಇಂದ್ರಿಯಗಳಿಂದ ಕೂಡಿಕೊಂಡು ನಾನು ಎನ್ನುವ ಅಭಿಮಾನದಿಂದ ತೊಡಗಿದವನು ಯಾರೋ ಅವನು ಜೀವಾತ್ಮ, ಅವನು ಸಂಸಾರಿ. ಹೀಗಾಗಿ ಆ ಬ್ರಹ್ಮನೇ ಈ ಪ್ರಕಾರವಾದಂತಹ ಅವಿವೇಕದ ಅಭಿಮಾನದಿಂದಾಗಿ ಏನಾಗಿ ತೋರ್ತಾ ಇದ್ದಾನೆ, ಸಂಸಾರ ಧರ್ಮವತ್ ಅವಭಾಸಮಾನಂ. ಸಂಸಾರ ಧರ್ಮದಿಂದ ಕೂಡಿದವನು ಅನ್ನೋದೇ ಈ ಜೀವಾತ್ಮನ ಸಿದ್ಧಾಂತ. ಸಂಸಾರ ಧರ್ಮ ಅಂದ್ರೇನು? ಸುಖ ದುಃಖ ಸಿಟ್ಟು ಕೋಪ ತಾಪ ರಾಗ ದ್ವೇಷ, ಧರ್ಮ ಅಧರ್ಮ, ಪಾಪ ಪುಣ್ಯ, ಇವೆಲ್ಲ ಸಂಸಾರ ಧರ್ಮಗಳು. ಸಿಂಪಲ್, ಒಂದು ಕಾರ್ ಕೊಂಡ್ಕೊಂಡೀವಿ ಅಂತ ಹೇಳಿದರೆ ಇಮ್ಮಿಡಿಯೇಟ್ಲಿ ನೆಕ್ಸ್ಟ್ ಪ್ರಶ್ನೆ ಕೇಳ್ತಾರೆ, ಡೀಸೆಲ್ ಕಾರ ಪೆಟ್ರೋಲ್ ಕಾರ ಅಂತ ಕೇಳ್ತಾರೆ. ಮುಂದಿನ ಪ್ರಶ್ನೆ ಯಾವುದು ಹೇಳ್ರಿ, ಎಷ್ಟು ಕಿಲೋಮೀಟರ್ ಕೊಡ್ತದೆ ಮುಂದೆ. ಇವೆಲ್ಲ ಯಾರ ಧರ್ಮ? ಕಾರ ಧರ್ಮ, ಕೊಂಡ್ಕೊಂಡವ್ರ ಧರ್ಮ ಅಲ್ಲದು. ಹಾಗೆ ಒಂದು ಸಲ ನಮಗೆ ಉಪಾಧಿ ಪ್ರಾಪ್ತವಾಯಿತು ಅಂತಂದರೆ ಆ ಉಪಾಧಿಗೆ ಉಪಾಧಿದೇ ಆದಂಥ ಧರ್ಮ ಇರ್ತದೆ. ಹುಟ್ಟು ಸಾವುಗಳು ಈ ಸ್ಥೂಲ ಶರೀರದ ಧರ್ಮ. ರಾಗದ್ವೇಷಗಳು ಕೋಪತಾಪಗಳು ಇವೆಲ್ಲ ಮನಸ್ಸಿನ ಧರ್ಮ. ತಿಳಿತು ತಿಳಿದಿಲ್ಲ ಇದು ಬುದ್ಧಿಯ ಧರ್ಮ. ತಿಳಿದದಷ್ಟ ಬುದ್ಧಿ ಧರ್ಮ ಅಲ್ಲ, ತಿಳಿದಿಲ್ಲ ಅನ್ನೋದು ಬುದ್ಧಿಯ ಧರ್ಮ. ಯಾಕೋ ಕಿವಿ ಕೇಳಿಸ್ತಾ ಇಲ್ಲ, ಯಾಕೋ ಕಣ್ಣು ಕಾಣಿಸ್ತಾ ಇಲ್ಲ, ಅದು ಇಂದ್ರಿಯ ಧರ್ಮ. ಯಾಕೋ ನನಗೆ ಗ್ಯಾಸ್ಟ್ರಿಕ್ ಆದಂಗೆ ಅನ್ನಿಸ್ತದೆ, ನನಗೆ ಆ್ಯಸಿಡಿಟಿ ಆದಂಗೆ ಅನ್ನಿಸ್ತದೆ, ದರ್ಕಿ ಭಾಳ ಬರಲಿಕ್ಕತ್ತಾವೆ, ಹೊಟ್ಟೆ ಸರಿ ಇಲ್ಲ ಅಂತ ಕಾಣಿಸ್ತದೆ, ಪಚನ ಆಗಿಲ್ಲ ಅಂತ ಕಾಣಿಸ್ತದೆ, ಇದು ವಾಯು ಪ್ರಾಣ ಧರ್ಮ. ಕೈ ಸೆಳೆದಿಕ್ಕತ್ತಾವ, ಕಾಲು ಸೆಳೆದಿಕ್ಕತ್ತಾವ, ಭಾಳ ನೋವಾಗ್ಯಾವ, ಪ್ರಾಣಧರ್ಮ ಇವು. ಅವು ಅಷ್ಟುಗಳು ಏನು ತಪ್ಪೇನಿಲ್ಲ, ಅವು ಅವುಗಳವುಗಳ ಧರ್ಮ. ತಪ್ಪೆಲ್ಲ ಆಗ್ಯದಂದ್ರೆ ಇವೆಲ್ಲವೂ ನಾನು ಅಂತ ಅಭಿಮಾನ ಪಟ್ಟಿದ್ದೇವಲ್ವ ಅಜ್ಞಾನದಿಂದಾಗಿ, ಅಲ್ಲಿ ಎಡವಟ್ಟಾಗೋಗಿದೆ. ಸಂಸಾರ ಧರ್ಮವತ ಅವಭಾಸ ಮಾನಂ, ಯಾರಿಗೆ? ಅವಿವೇಕೀನಾ. ಯಾರಿಗೆ? ಅವಿವೇಕಿಗಳು, ತಿಳುವಳಿಕೆ ಇಲ್ಲದಿದ್ದರು, ವಿವೇಕ ಶೂನ್ಯರು. ಆಲೋಚನಾ ಪರರಲ್ಲ, ವಿಚಾರ ಮಾಡಲಿಕ್ಕೆ ಜನ ಹೆದರ್ತಾರೆ. ನಮಗೆ ಯಾಕೆ ಬೇಕು ಬಿಡು, ಎಸ್ಕೇಪಿಸ್ಟ್, ಹೇಡಿಸ್ಟ್. ಹೇಡಿಸ್ಟ್ ಅಂದ್ರೆ ಗೊತ್ತಾಯ್ತಲ್ಲ, ಅವ್ರ ನಮೂನಿ ಇಂಗ್ಲೀಷ್ ಅದು. ಹೇಡಿ ಅಂದರೆ ಕನ್ನಡ, ಅದರೊಳಗೆ ಸ್ಪೆಷಾಲಿಟಿ ಯಾರು, ಅವ್ರು ಹೇಡಿಸ್ಟ್ ಅಂತ. ವಿಚಾರ ಮಾಡಬೇಕ್ರಿ, ಊಟ ತಿಂಡಿ ಇಷ್ಟೇ ಅಲ್ಲ, ನಮ್ಮ ಇಂಟೇಕ್ ಅಂತೇನದ ಅದಷ್ಟೇ ಅಲ್ಲ, ಮಾತಾಡಬೇಕಾದ್ರೆ, ಉಗುಳಬೇಕಾದ್ರೆ, ಉಗುಳ ನುಂಗಬೇಕಾದ್ರೆ ವಿಚಾರ ಮಾಡಬೇಕು. ಹೆಲ್ತ್ ಪಾಯಿಂಟ್, ನಿಮ್ಮ ಆರೋಗ್ಯ ದೃಷ್ಟಿಯಿಂದ ಎಲ್ಲವನ್ನು ವಿಚಾರ ಮಾಡಬೇಕು. 21ನೇ ತಾರೀಕಿಗೆ ಯೋಗ ದಿನಾಚರಣೆ, ವಿಶ್ವ ಯೋಗ ದಿನಾಚರಣೆ ಅಂತ ಹಿಂಗೆ ನಾವು ಒಂದೇನ ಮಾಡಿಕೊಂಡ ಇಂಟರ್ನ್ಯಾಷನಲ್ ಅಂತರ್ದೇಶೀಯ ಯೋಗ ಡೇ ಯು ಎನ್ ಅವರು ಡಿಕ್ಲೇರ್ ಮಾಡಿಬಿಟ್ಟಾರೆ. ಹೀಗಾಗಿ ಒಬಾಮಾ ಸಹಿತವಾಗಿ ಎಲ್ಲರೂ ಯೋಗ ಮಾಡೋರೇ, ಈಗ ಎಲ್ಲರೂ ಯೋಗ ಹಾಕೊಂಡ್ರೆ ಗುಡ್, ಐ ಆಮ್ ಹ್ಯಾಪಿ ಅಬೌಟ್, ಸಂತೋಷ. ಅವನು ನಿನ್ನೆ ಬಂದು ಹೇಳ್ತಾನೆ, ಅಲ್ಲೂ ನಮ್ಮ ಸ್ಕೂಲ್ನವ್ರಿಗೆ ಯಾರಿಗೂ ಯೋಗ ಕಲಿಸಿಲ್ಲ, ಏಯ್ ಎರಡು ಮೂರು ದಿವಸ ಮುಂಚೆ ನಾನು ತಯಾರು ಮಾಡಿಬಿಡ್ತೇನೆ ರೀ ಅವನು ಪ್ಯಾಕೇಜ್. ಪ್ರಾಕ್ಟೀಸ್ ಅಲ್ಲ, ಪ್ಯಾಕೇಜ್, ತ್ರೀ ಡೇಸ್ ಪ್ಯಾಕೇಜ್, ತ್ರೀ ಡೇಸ್ ಪ್ಯಾಕೇಜ್. ಯೋಗ ನಮಗೆ ಅನುಗ್ರಹ ಯಾವಾಗ ಮಾಡ್ತದಂತಂದ್ರೆ, ಒಂದು ಹೇಳಿರ್ತೀನಿ ನಿಮಗೆ, ಪ್ರತಿಯೊಂದು ಅಂಗದಲ್ಲಿ ನಾವು ಎಲ್ಲಿಯವರೆಗೂ ನಮ್ಮ ಮನಸ್ಸು ಬುದ್ಧಿ ಎಲ್ಲವನ್ನು ಕೇಂದ್ರೀಕೃತ ಮಾಡೋದಿಲ್ಲೋ ಅಲ್ಲಿವರೆಗೂ ಅದು ಅನುಗ್ರಹ ಮಾಡೋದು. ಅಲ್ಲಿಗೂ ನಾನು ಮನಸ್ಸು ಬುದ್ಧಿಗಳನ್ನು ತೊಡಗದೆ ಮಾಡಿದ್ದೆ ಆದರೆ ಅದು ಯೋಗ ಆಗುವುದಿಲ್ಲ, ಅದು ಏನಾಗ್ತದೆ, ಒಂದು ಯಾಂತ್ರಿಕ ಎಕ್ಸರ್ಸೈಸ್ ಆಗ್ತದೆ. ಅದೊಂದು ಯಾಂತ್ರಿಕವಾದಂಥ ಎಕ್ಸರ್ಸೈಸ್ ಆದೀತೆ ವಿನಃ ಅದು ಯೋಗ ಆಗುವುದಿಲ್ಲ. ಯೋಗ ಮಾಡಬೇಕು ಅಂತಂದರೆ ಮನಸ್ಸು ಬುದ್ಧಿಗಳನ್ನು ತೊಡಗಿಸ್ಬೇಕು. ಈವನ್ ಇಫ್ ನಾ ಕೈಗಳನ್ನು ಹೀಗೆ ಮಾಡಿದೆ ಅಂತಂದರೆ ನನ್ನ ಕೈಗಳ ಪ್ರತಿಯೊಂದು ಮೂಮೆಂಟ್ ಕೂಡ ಅದರೊಳಗೆ ನಾನು ಜೋಡಿಸ್ಕೋಬೇಕು, ಮನಸ್ಸು ಬುದ್ಧಿನ ಜೋಡಿಸ್ಬೇಕು. ಎಷ್ಟು ಮಟ್ಟಿಗೆ ಜೋಡಿಸ್ಬೇಕು ಅಂತಂದರೆ ಐ ಶುಡ್ ಫೀಲ್, ನನಗೆ ಸೆನ್ಸ್ ಆಗಬೇಕು ರಕ್ತ ಚಲನವಲ್ಲನೇ ಅದು ಹಾಗೆ ಹರಿತಾ ಇದೆ ಅನ್ನೋದು ನನಗೆ ಫೀಲ್ ಆಗಬೇಕು. ಈ ಜಪಾನ್ದಲ್ಲಿ ಥೈಚಿ ಅಂತ ಒಂದಿದೆ, ಅನೇಕ ಇವೆ ಪ್ರಾಕ್ಟೀಸ್ಗಳು, ಥೈಚಿ ಅಂತ ಅವರು ಒಂದೊಂದು ಪಾಶ್ಚರನ್ನು ಕಡಿಮೆ ಕಡಿಮೆ 3 ನಿಮಿಷದಿಂದ 5 ನಿಮಿಷ ಒಂದೊಂದು ಪಾಶ್ಚರ್ ಇಟ್ಟುಕೊಡ್ತಾರೆ. ಅವರ ಅಪ್ರೋಚ ಹಾಗಿರ್ತದೆ, ಒಂದು ಕಾಲನ್ನು ಹೀಗೆ ಕಾಲು ಚಾಚಿ ಹಿಂಗೆ ಮೇಲೆ ತೊಗೊಂಡ್ರು ಅಂತಂದರೆ 5-5 ನಿಮಿಷ ಆ ಕಾಲನ್ನು ಹಂಗೆ ಇಟ್ಟಿರ್ತಾರೆ. ನಾ ಕೇಳಿದೆ ಈ ಸಮಯದಲ್ಲಿ ನೀವು ಏನು ಮಾಡ್ತಿರ್ತೀರಿ ಅಂತೇಳಿ, ಒಂದೊಂದು ರಕ್ತದ ಕಣಕಣವೂ ಕೂಡ ಏನು ಪ್ರವಾಹ ಆಗ್ತದೆ ಆ ಕಡೆಗೆ ನಮ್ಮ ಲಕ್ಷ್ಯ ಇರ್ತದೆ. ಪಕ್ಷಿಯ ಹಾರುವಿಕೆಯನ್ನು ಅವರು 10 ನಿಮಿಷ ಮಾಡಿ ತೋರಿಸ್ತಾರೆ, ಪಕ್ಷಿ ಹೆಂಗೆ ಹಾರ್ತಾವೆ, ಅದನ್ನು ಸ್ಲೋ ಮೋಷನ್ ಮಾಡಿದರೆ ಹೆಂಗಿರ್ತದೆ, ಇನ್ನೂ ಸ್ಲೋ ಮೋಷನ್ ಮಾಡಿದರೆ ಹೆಂಗಿರ್ತದೆ, ಅದನ್ನು ಇವ್ರು ಮಾಡ್ತಾರೆ. ಆವಾಗ ಯೋಗ ಎಕ್ಸರ್ಸೈಸ್ ಆಗೋದಿಲ್ಲ, ಅದು ಏನಾಗ್ತದೆ, ಯೋಗ ಆಗ್ತದೆ. ವಿಚಾರ ಮಾಡೋಂಗಿಲ್ಲ, ವಿವೇಕ ಇಲ್ಲ. ಸೇಮ್ ಥಿಂಗ್ ಪ್ರಾಣಾಯಾಮ ಆಲ್ಸು, ಪ್ರಾಣಾಯಾಮ ಅಂತ ಹುಚ್ಚರಂಗೆ ಓಡ್ತೀವಿ ಅದ್ರ ಹಿಂದೆ. ಯಾರು ಮಾಡ್ತಾರ ಅನ್ನೋಕ್ಕಿಂತ ಯಾರ ಮಾರ್ಗದರ್ಶನದಲ್ಲಿ ಪ್ರಾಣಾಯಾಮ ಮಾಡ್ತೀವಿ ಅನ್ನೋದು ಬಹಳ ಮುಖ್ಯ. ಯಾರ ಮಾರ್ಗದರ್ಶನದಲ್ಲಿ ಪ್ರಾಣಾಯಾಮ ನಾವು ಮಾಡ್ತಾ ಇದ್ದೀವಿ, ಆ ಮಾರ್ಗದರ್ಶನ ಅದು ಫುಲ್ಲಿ ಇಕ್ವಿಪ್ಡ್ ಆಗಿದೆಯಾ, ಅವರು ಸಮರ್ಥರಿದ್ದಾರಾ, ಏನಕ್ಕೆ ನನ್ನ ಕುಂಭಕದೊಳಗೆ ಏನಾದರೂ ಪ್ರಾಬ್ಲಮ್ ಆದರೆ ಅದನ್ನು ಪರಿಹರಿಸೋ ಶಕ್ತಿ ಅವರಿಗಿದೆಯಾ. ಒಳಗಿನ ಗುಟ್ಟು ಹೇಳ್ತೇನೆ ನಾನು, ಪೂರಕ ರೇಚಕದೊಳಗೂ ಅದು ಯಾವ ಪ್ರಾಬ್ಲಮ್ ಆಗೋದಿಲ್ಲ. ಪ್ರಾಬ್ಲಮ್ ಆಗೋದು ಯಾವಾಗಲೂ ಕುಂಭಕದೊಳಗೆ, ಅಂತಃಕುಂಭಕ ಬಹಿಷ್ಕುಂಭಕದೊಳಗೆ ಅದು ಪ್ರಾಬ್ಲಮ್ ಆಗ್ತದೆ. ಏನು ಪ್ರಾಬ್ಲಮ್ ಆಗ್ತದೆ ಅಂತಂದರೆ ಮಿದುಳು ಆಫ್ ಆಗ್ತದೆ, ಕಣ್ಣಿನ ದೃಷ್ಟಿ ಹೊರಟೋಗ್ತದೆ, ಪ್ಯಾರಲೈಸ್ ಆಗ್ತೀವಿ, ಪ್ಯಾರಾಲಿಸಿಸ್ ಬಡ್ಕೋತದೆ. ಯಾರ್ಯಾರು ಪ್ರಾಣಾಯಾಮನ ಹುಚ್ಚರು ಅಂತ ಫಾಲೋ ಮಾಡಿದ್ದಾರೋ ಅವರು ಅಷ್ಟೋ ಜನರ ಹಣೆ ಬರ ಇಷ್ಟೇ ಆಗಿದೆ. ಯಾಕೆಂದರೆ ಅವರಿಗೆ ಮಾರ್ಗದರ್ಶನ ಯಾರು ಕೊಡ್ತಾರೋ ಅವರು ಸಮರ್ಥರಿರೋದಿಲ್ಲ. ಸ್ವಾಮಿ ಆ ಸಮರ್ಥನ ಎಲ್ಲಿ ಹುಡುಕೋದು, ಅವ್ರು ಇಲ್ಲಿ ಎಲ್ಲೂ ಸಿಗೋದಿಲ್ಲ, ಅವ್ರು ಕನಕಪುರ ರೋಡ್ನಲ್ಲೂ ಸಿಗೋದಿಲ್ಲ, ಅವ್ರು ಇಲ್ಲಿ ಎಲ್ಲೂ ಸಿಗೋದಿಲ್ಲ, ಅವರು ಹಿಮಾಲಯದಲ್ಲಿ ಸಿಗುತ್ತಾರೆ. ರಿಯಾಲಿಟಿ ನಾನು ಮಾತಾಡ್ತೀನಿ. ಇವು ಸುಮ್ಮನೆ ಬ್ರ್ಯಾಂಡ್ ಉಪಯೋಗ ಮಾಡ್ತಾರೆ, ಇವರು ಬ್ರ್ಯಾಂಡ್ ಉಪಯೋಗ ಮಾಡಿಬಿಟ್ಟು ಹಣ ಮಾಡ್ಕೊಳ್ಳೋಕ್ಕೆ ಅದನ್ನು ನಾನಾ ರೀತಿ ಆದಂತಹ ಉಪಯೋಗ ಮಾಡ್ಕೋತಾರೆ. ಸಾರಿ ಫಾರ್ ದ್ಯಾಟ್. ಆದರೆ ಅವ್ರು ಯಾವ ಬ್ರ್ಯಾಂಡು ಇಟ್ಕೊಂಡಿಲ್ಲ, ಯಾವ ಹೆಸರು ಇಟ್ಕೊಂಡಿಲ್ಲ. 140 ವರ್ಷ 130 ವರ್ಷ ಬದುಕಿದವ್ರು ನಾವು ನೋಡಿದ್ದೀವಿ, ಇವತ್ತಿಗೂ ಇದ್ದಾರೆ. ಹಿಮಾಲಯದ ತಪ್ಪಲಲ್ಲಿ, ಹಿಮಾಲಯದ ಗುಹಿ ಗುಂದಲಲ್ಲಿ ಇದ್ದಾರೆ. ಅವ್ರನ್ನ ಹುಡುಕೋದಕ್ಕಷ್ಟ ಅವ್ರು ನಿಮ್ಮ ಎದುರಿಗೆ ಬರೋದೂ ಇಲ್ಲ, ಅವರು ಹೊರಗೆ ಬರೋದಿಲ್ಲ, ಅವರು ಎಲ್ಲೋ ಗುಹಾದೊಳಗೆ ಇರ್ತಾರೆ. ಏನೋ ಮದ್ದು ಬಂದರೆ ಮಧ್ಯರಾತ್ರಿ 12, 1 ಗಂಟೆ, 2 ಗಂಟೆಗೆ ಅಕಸ್ಮಾತ್ ಹಿಂಗೆ ಬಂದು ಒಂದು ರೌಂಡ್ ಬಂದು ಹೋಗ್ಬಿಡ್ತಾರೆ ಅಷ್ಟೇ ಮುಗಿದು. ಅವರು ನಿಜವಾದ ಯೋಗಿಗಳು. ಅಂಥವ್ರ ಮಾರ್ಗದರ್ಶನದಲ್ಲಿ ಪ್ರಾಣಾಯಾಮ ಕಲ್ತ್ಕೋಬೇಕು. ಸುಮ್ಮನೆ ಹುಚ್ಚಚ್ಚಾರ ಮಾಡಿದ್ರೆ ಏನಾಗ್ತೀರಿ? ಏನು ಮಾಡ್ತಾರೆ ಹೇಳ್ರಿ? ಕಣ್ಣು ತಿರುಚಾತಂದ್ರೆ ಏನು ಮಾಡೋಂಗಿದ್ದೀರಿ? ಮಾಡಿದ ಪ್ರಾಣಾಯಾಮ ಉಲ್ಟಾ ಮಾಡ್ತಾರೆ. ಆಗ ಹೋಗಿದೆ ತನ್ನ ಪಾಡಿ, ಪಾಪ ಉಸಿರಾಸ್ಲಿಕ್ಕೆ ಬಿಟ್ಬಿಡ್ತಾನೆ ಪಾತ್ರ. ಅದೇನು ಒಳಗೋದು ಹೊರಗೆ ಬರ್ತದೆ, ಹೊರಗೆ ಹೋದ ಅದ್ರ ಜೊತೆ ಜಗ್ಗಾಟ ಯಾಕೆ ಅಂತ ನನಗೆ ಅನ್ನಿಸ್ತದೆ. ನಾ ಪ್ರಾಣಾಯಾಮ ಮಾಡೋದಿಲ್ಲ. ಒಂದು ಕಾಲಕ್ಕೆ ನಾನು ಮಾಡಿದೆ. ಅದರೊಳಗೆ ಏನೇನು ಮೈನಸ್ ಪಾಯಿಂಟ್ಸ್ಗಳಿವೆ ಅಂತ ಗುರುತಿಸಿದೆ. ನಿಮ್ಮಷ್ಟೇ ನೀವು ಆರಾಮಿರಪ್ಪ, ನಮ್ಮಷ್ಟೇ ನಾವು ಉಸಿರಾಡಿಸ್ತೀವಿ ಅಂಥೇಳಿ ನಾವು ಉಸಿರಾಡಿಸು ಮಾಡಿ ಅಷ್ಟೇ ವಿನ ನಾನು ಮಾಡೋದಿಲ್ಲ. ಏನು ಅರ್ಥ ಇಲ್ಲ ಅದರೊಳಗೆ. ಏನು ಏನು ಸಾಧಿಸ್ಬೇಕಾಗಿದ್ದು ಇಲ್ಲ. ಕುಂಡಲಿನ ಮೇಲೆ ಏರಿಸ್ಬೇಕು. ಯಾಕೆ ಏರಿಸ್ತೀಪ್ಪ ಮೇಲೆ? ಯಾಕೆ ಏರಿಸ್ತೀವಿ ಹೇಳ? ಕುಂಡಲಿನ ಯಾಕೆ ಮೇಲೆ ಏರಬೇಕು? ಈ ಇಂಥ ಚಕ್ರಕ್ಕೆ ಇದ್ರೆ ಇಂಥ ಸಿದ್ಧಿ, ಇಂಥ ಚಕ್ರ. ಆ ಸಿದ್ಧಿ ತೊಗೊಂಡು ಏನು ಮಾಡ್ತೀಯ? ನನ್ನ ಜಗತ್ತಿನೆಲ್ಲ ಮಾಡಿ ತೋರಿಸ್ತೀನಿ, ಪ್ರಸಿದ್ಧ ಆಗಿಬಿಡ್ತೀನಿ. ಮತ್ತು ಸಂಸಾರಿ ಬುದ್ಧಿನೇ. ಸೊ ಈ ಪ್ರಕಾರವಾಗಿ ಅವರು ಹೇಳ್ತಾರೆ, ಅವಿವೇಕೀನಾಂ ಸಂಸಾರಿತ್ವ ಪ್ರವೇಶವಾಗ್ತದೆ ಯಾರಿಗೆ? ಅವಿವೇಕಿಗಳಿಗೆ. ತದೇವ ಸ್ವಾತ್ಮಸ್ಥಂ ಅಮುತ್ರ ನಿತ್ಯ ವಿಜ್ಞಾನ ಘನ ಸ್ವಭಾವಂ ಸರ್ವ ಸಂಸಾರ ಧರ್ಮವರ್ಜಿತಂ ಬ್ರಹ್ಮ. ಯಾವುದರ ಬಗ್ಗೆ ಇವರು ಇಷ್ಟೊಂದು ಅವಿವೇಕಿಗಳಾಗಿದ್ದಾರೋ ಆ ಬ್ರಹ್ಮ ಅದು ನಿತ್ಯ ವಿಜ್ಞಾನ ಘನ ಸ್ವಭಾವಂ. ವಿಜ್ಞಾನ ಘನ ಜ್ಞಪ್ತಿ ಅಂತರ್ಥ, ಅರಿವಿನ ಘನ. ಕನ್ನಡದಲ್ಲಿ, ಶುದ್ಧ ಕನ್ನಡದಲ್ಲಿ ಅರಿವಿನ ಘನ. ಯಾವುದರ ಅರಿವು ಎನ್ನುವ ಭೇದ ಇಲ್ಲ, ಯಾರು ಅರಿತುಕೊಳ್ತಾ ಇದ್ದಾರೆ ಅನ್ನೋದು ಭೇದವಿಲ್ಲ, ಏನು ಅರಿವಾಯಿತು ಅನ್ನೋ ಭೇದ ಇಲ್ಲ. ಇವೆಲ್ಲ ಭೇದಗಳಿಂದ ರಹಿತವಾದ ಅರಿವು ಮಾತ್ರ. ಯಾರ ಯಾವುದರ ಅನ್ನುವ ಭೇದವನ್ನು ಹೊರತುಪಡಿಸಿ ಅರಿವು ಮಾತ್ರ, ಅದನ್ನು ಅರಿವಿನ ಘನ ಅಥವಾ ನಿತ್ಯ ವಿಜ್ಞಾನ ಘನ ಅಂತ ಕರೆದಿದ್ದಾರೆ. ಸ್ವಭಾವಂ ಇದು ಸರ್ವ ಸಂಸಾರ ಧರ್ಮ ವರ್ಜಿತಂ ಬ್ರಹ್ಮ. ಈ ಬ್ರಹ್ಮ ಯಾವ ಬ್ರಹ್ಮ? ನಿತ್ಯ ವಿಜ್ಞಾನ ಘನವಾದಂತಹ ಸಹಜ ಸ್ವಭಾವದಿಂದ ಕೂಡಿದಂತಹ ಬ್ರಹ್ಮ. ಈ ಸರ್ವ ಸಂಸಾರ ಧರ್ಮ ವರ್ಜಿತಂ ಎಲ್ಲ ಸಂಸಾರ ಧರ್ಮಗಳನ್ನು ಕಳೆದುಕೊಂಡದ್ದಾಗಿದೆ. ಯಚ್ಚ ಅಮುತ್ರ ಅಮುಷ್ಮಿನ್ ಆತ್ಮನಿ ಸ್ಥಿತಂ ತತ್ ಅನು ಇಹ ತದೇವ ಇಹ ಕಾರ್ಯಕರಣ ನಾಮ ರೂಪ ರೂಪೋಪಾಧಿಕಂ ಅನು ವಿಭಾವ್ಯಮಾನಂ ನ ಅನ್ಯತ್ ಯತ್ ಚ ಅಮುತ್ರ. ಬಿಡಿ ಸ್ವಾಮಿ, ಹೋಗಲಿ, ನಾವಂತೂ ಬ್ರಹ್ಮಸ್ವರೂಪರು. ಅಮುತ್ರ ಅಲ್ಲೊಂದಿದೆಯಲ್ಲ, ಇನ್ಯಾವುದದು? ಅದೇ ಈಶ್ವರ, ಈಶ್ವರ, ಈಶ್ವರ ಅಮುತ್ರ. ಏ ಹುಚ್ಚ, ನಿನಗಿನ್ನೂ ಬ್ರಹ್ಮ ಅಂದ್ರೆ ಏನು ಅನ್ನೋದು ಸ್ಪಷ್ಟ ಆಗಿಲ್ಲ. ಅಮುತ್ರ ಅಮುಷ್ಮಿನ್ ಆತ್ಮನಿ ಸ್ಥಿತಂ. ಅದು ಅದು ಅದು ಅಂತೀಯಲ್ಲ, ಅದು ಇದನ್ನು ಅನುಸರಿಸಿಕೊಂಡಿದೆ. ಒಂದು ಸೆಕೆಂಡ್ ತೋರಿಸ್ತೇನೆ ಈಗ. ಅದು ಅದು ಅಂದರೆ ಈಶ್ವರ ಅಂತಾನೆ ನೀ ಹೇಳೋದು. ಈಶ್ವರ ಯಾರನ್ನು ಅನುಸರಿಸ್ಕೊಂಡಿದ್ದಾನೆ ಹೇಳ್ರಿ? ಉಲ್ಟಾ ವೇದಾಂತ. ಯಾವಾಗಲೂ ನಾವೇನು ಅಂದ್ಕೊಂಡಿವಿ? ಎಲ್ಲ ಜೀವರಾಶಿಗಳು ಈಶ್ವರನ ಅನಿಸ್ಕೊಂಡಿವೆ ಅಂಥೇಳಿ. ನಾನು ನಿನ್ನೆ ಪೀಠಕ್ಕೆ ಕೇಳುತ್ತೆ ಸ್ಪಷ್ಟಪಡಿಸಿದ್ದೀನಿ. ಅವ ಈಶ್ವರ, ಈಶ್ವರ ಜೀವನನ್ನು ಸೃಷ್ಟಿ ಮಾಡಿದ್ನೋ ಏನು ಜೀವ ಈಶ್ವರನನ್ನು ಸೃಷ್ಟಿ ಮಾಡಿದ್ನು? ಜೀವ ಈಶ್ವರನ ಸೃಷ್ಟಿ ಮಾಡಿದ, ತಿಳ್ಕೊ, ಅರ್ಥ ಮಾಡ್ಕೊ, ಹೆದರ್ಬೇಡ್ರಿ. ಯಾವ ದೇವರು ಶಾಪ ಕೊಡೋಂಗಿಲ್ಲ ನಿಮಗೆ. ಎಲ್ಲ ದೇವರು ಚಪ್ಪಾಳೆ ತಡ್ತಾರೆ, ಅಪ್ಪ ಇವತ್ತು ಒಂದು ದಿವಸ ಇರು ವಿಚಾರ ಮಾಡ್ಲಿಕ್ಕತ್ತಾರೆ, ಸುಮ್ಮ ಸುಮ್ಮನೆ ನನಗೆ ಅಲ್ಲೇ ಇಲ್ಲೇ ಕೂಡಿಸಿ ನೀರು ಹೆರದು ಒಬ್ಬರೇ ಬಿಸಿನೀರಿನಿಂದ ಅಭಿಷೇಕ ಮಾಡಿಸ್ತೀರಾ? ನೀವು ಬಿಸಿನೀರ ಸ್ನಾನ ಮಾಡಿ ಅಲ್ಲಿ ಬಂದು ಅವ್ರಿಗೆ ತಣ್ಣೀರು ಸುರಿಯೋದು ಅವ ಅಂತಾನೆ. ಏನು ಪ್ರಾರಬ್ಧ ಅಂತ ಯಾರನ್ನೇ ಸೃಷ್ಟಿ ಮಾಡಿದ್ರು ಈಶ್ವರನನ್ನ? ನಿನ್ನ ಅಲ್ಪತ್ವ ಬುದ್ಧಿ, ನಿನ್ನ ಸಂಕುಚಿತ ಬುದ್ಧಿ, ನಿನ್ನ ಅಲ್ಪಶಕ್ತಿ, ಅದು ಮೀರಿದ ಫಲಗಳನ್ನು ಯಾವಾಗ ಜಗತ್ನ್ಯಾಯ ನೋಡ್ಲಿಕ್ಕೆ ಶುರು ಮಾಡಿದೆ ನಿಸರ್ಗದಲ್ಲಿ, ಅದು ಏನು? ನೀನು ಈ ಸೃಷ್ಟಿಯೊಳಗೆ ಅನೇಕಾನೇಕ ಫಲಗಳು, ಅನೇಕಾನೇಕ ಗುಡುಗು ಸಿಡಿಲು ಮಿಂಚುಗಳು ಭೂಕಂಪಗಳು ನದಿಗಳು ಪ್ರವಾಹಗಳು ಪರ್ವತಗಳು ಪರ್ವತಗಳ ಉರುಳುವಿಕೆ ಇವೆಲ್ಲವನ್ನು ಆಘಾತಕಾರಿಯಾದ ಸಂಗತಿಗಳು, ಆಹ್ಲಾದಕರ ಆದ ಸಂಗತಿಗಳು, ಪಕ್ಷಿಯ ಹಾರುವಿಕೆ ಇರಬಹುದು, ಇವನ್ನೆಲ್ಲ ನೀನು ಯಾವಾಗ ನೋಡ್ಲಿಕ್ಕೆ ಶುರು ಮಾಡಿದಿ ಅವಾಗ ಅನ್ನಿಸ್ತದೆ ಈ ಇದು ನನ್ನಿಂದ ಏನು ಮಾಡಲಿಕ್ಕಾಗೋದಿಲ್ಲ, ಹಂಗಾರೆ ಈ ಶಕ್ತಿ ಯಾರ ಶಕ್ತಿ ಇದು? ಆವಾಗ ಅವನು ಒಂದು ಅಳತೆಯಿಂದ ನಂಬಿದ, ಒಂದು ಅಳತೆಯಿಂದ ಸ್ವೀಕಾರ ಮಾಡಿದ. ಏನು? ನಮ್ಮೆಲ್ಲರ ಶಕ್ತಿಯನ್ನು ಮೀರಿದ ಒಂದು ಶಕ್ತಿ ಇದೆ, ಆ ಶಕ್ತಿನ ಈಶ್ವರ ಅಂತ ಭಾವಿಸಿದ. ಆವುದನು ಕಾಣದೊಡಂ ಅಳತಿಯಂ ನಂಬಿಹುದು, ಆ ವಿಚಿತ್ರಕ್ಕೆ ನಮಿಸೋ ಮಂಕುತಿಮ್ಮ. ಅದೊಂದು ವಿಚಿತ್ರ. ಯಾರಿಗೆ ವಿಚಿತ್ರ? ಜೀವನಿಗೆ. ಜೀವನಿಗೆ ಗುಡುಗು ಸಿಡಿಲು ಮಿಂಚುಗಳು ವಿಚಿತ್ರ. ಜೀವನಿಗೆ ಭೂಕಂಪ ವಿಚಿತ್ರ. ಒಂದೇ ದಿನಕ್ಕೆ ಲಕ್ಷ ಜನರ ಸಾವು ನೇಪಾಳದಲ್ಲಿ ವಿಚಿತ್ರ. 57,000 ಜನ ಲಾತೂರಿನಲ್ಲಿ ಸತ್ತರು ವಿಚಿತ್ರ. ಇವೆಲ್ಲ ವಿಚಿತ್ರ ಅನ್ನಿಸ್ಬಿಡ್ತದೆ. ಯಪ್ಪ ಬೇಡಪ್ಪ, ಆ ಶಕ್ತಿಗೆ ಸುಮ್ಮನೆ ಶರಣಾಗ್ಬಿಡೋದು ಒಳ್ಳೆಯದು. ಯಾರು ಹೇಳೋದು ಈಗ ಈಶ್ವರನ ಸೃಷ್ಟಿ ಮಾಡಿದ ಯಾರು? ಏನು ಈಶ್ವರ ಬಂದ ಕೈಲಾಸದಿಂದ ವೈಕುಂಠ ಬಂದು ನಾನು ಈಶ್ವರ ಬಂದೇನಿ, ನನ್ನನ್ನು ಈಶ್ವರ ಅಂತ ಎಲ್ಲರೂ ಗುರುತಿಸ್ರಿ ಅಂತ ಎಲ್ಲರ ಹೇಳಾನೆ ನೋಡು. ವಿಚಾರ ಮಾಡ್ರಿ, ವಿಚಾರ ಮಾಡ್ರಿ. ಆ ವಿಚಿತ್ರವನ್ನು ಈಶ್ವರ ಅಂತ ನಾವು ಸ್ವೀಕಾರ ಮಾಡಿದ ಮೇಲೆ ಅದಕ್ಕೆ ನಾವು ಹೆಸರು ಕೊಟ್ಟಿವಿ, ಅದಕ್ಕೆ ರೂಪ ಕೊಟ್ಟಿವಿ, ಅದಕ್ಕೆ ಆಕಾರ ಕೊಟ್ಟಿವಿ, ಅದಕ್ಕೆ ಪುರಾಣ ಕೊಟ್ಟಿವಿ, ಅದಕ್ಕೆ ಫಿಲಾಸಫಿ ಕೊಟ್ಟಿವಿ, ಎಟ್ಸೆಟ್ರಾ ಎಟ್ಸೆಟ್ರಾ ಎಟ್ಸೆಟ್ರಾ. ತಪ್ಪೇನಿಲ್ಲ, ನಾ ಇದನ್ನು ಯಾವುದು ತಪ್ಪು ಅಂತ ಹೇಳಲಿಕ್ಕೆ ಹೋಗೋದಿಲ್ಲ. ಆದರೆ ಇಷ್ಟು ಮಾತ್ರ ಸತ್ಯ ಏನು ಅಂದರೆ, ಈ ಭೇದ ಅವಿವೇಕದಿಂದ ಕಲ್ಪಿತವಾದದ್ದೇ ವಿನಃ ಬರೀ ಈಶ್ವರ ಮಾತ್ರ ಹಿಂಗಿದ್ದಾನೆ ಅದು ಅವಿವೇಕ ಅಷ್ಟೇ ಅಲ್ಲ, ನಾ ಹಿಂಗಿದ್ದೇನೆ ಇದು ಕೂಡ ಅವಿವೇಕ. ನಾನು ಅಲ್ಪಶಕ್ತಿ ಅಲ್ಪ ಬುದ್ಧಿಯವನ್ನ ಇದ್ದೀನಿ, ನಾನು ಇಷ್ಟೇ ದಿವಸ ಬಾಳ್ತೇನೆ, ನನಗೆ ಇಷ್ಟೇ ಹುಟ್ಟು ಸಾವುಗಳಿಂದ ಸಿಕ್ಕಾಕೊಂಡಿದ್ದೀನಿ, ಇದು ಕೂಡ ಅವಿವೇಕ. ನಾ ಸುಖಿ ದುಃಖಿ ಇದ್ದೇನೆ, ಪಾಪಗಳು ಬೇಡ ಪುಣ್ಯಗಳು ಬೇಕು ನನಗೆ, ಮಾಡೋದು ಪಾಪದ ಕೆಲಸ ಆದರೆ ಪಾಪ ಬೇಡ, ಆವಾಗ ಇವಾಗ ಯಾವೊಂದು ಪುಣ್ಯ ಕೆಲಸ ಆದರೆ ಪುಣ್ಯ ಬೇಕು ನನಗೆ, ಪುಣ್ಯ ಪಾಪ ಫಲ ಕೊಡೋನು ಎರಡೂ ಕೊಡೋನು ಈಶ್ವರನೇ, ಆದರೆ ಈಶ್ವರ ಪಾಪ ನೀ ಇಟ್ಕೋ ಪುಣ್ಯ ನನಗೆ ಕೊಡು. ನನ್ನ ಬಗ್ಗೆ ಇರುವಂಥ ಇವಷ್ಟು ಅನಿಸಿಕೆಗಳು ಇವು ಅವಿವೇಕ. ನೋಡಿ ನಿಮ್ಮ ಎದುರಿಗೆ ಎಷ್ಟು ಅಪಸ್ವರವಾಗಿ ಕೇಳಿಸ್ತಾವ ಇವೆಲ್ಲ, ಎಷ್ಟು ಆಭಾಸವಾಗಿ ಕೇಳಿಸ್ತಾವೆ ನೋಡಿ. ಪಾಪೋಹಂ ಪಾಪಕರ್ಮೋಹಂ ಪಾಪಾತ್ಮ ಪಾಪ ಸಂಭವ ಅಂತ ನೀವು ಹೇಳಬೇಕಾದ್ರೆ ತಸ್ಮಾತ್ ಕಾರುಣ್ಯ ಭಾವೇನ ರಕ್ಷ ರಕ್ಷ ಪರಮೇಶ್ವರ, ಈ ಪಾಪಗಳಿಂದ ರಕ್ಷಿಸರ್ತೇನೋ ಪಾಪಗಳನ್ನ ನೀ ತಗೋ. ಅವನಂತಾನೆ ಯಾಕೆ ನಾ ತಗೊಳ್ಳಿ, ನೀ ಕೊಟ್ಟಿಯ ನೀ ತಗೋ. ಇವನಂತಾನೆ ನನ್ನ ಈಶ್ವರ ಅಂತಾನೆ ನಾನು ನಿನಗೆ ಕೊಟ್ಟೇ ಇಲ್ಲ. ಸ್ಪಷ್ಟ ಹೇಳ್ತಾನೆ ಭಗವದ್ಗೀತೆ ಕೃಷ್ಣ ಹೇಳ ಕ್ಲೀನಾಗಿ ಹೇಳ್ಬಿಡ್ತಾನೆ. ನಾದತ್ತೆ ಕಸ್ಯಚಿತ್ ಪಾಪಂ ನ ಚೈವ ಸುಕೃತಂ ವಿಭು ಅಜ್ಞಾನೇನ ಆವೃತಂ ಜ್ಞಾನಂ ಮುಹ್ಯಂತಿ ಜಂತವಃ. ತಮ್ಮ ತಮ್ಮ ಮಾಡಿದ ಕರ್ಮದ ಅಭಿಮಾನದಾಗಿ ತಾವೇ ತಮ್ಮ ಪರಿಣಾಮಗಳನ್ನು ಸಿಕ್ಕಾಕ್ಕೊಂಡು ಒದ್ದಾಡ್ತಾರ ವಿನಃ ನಾನು ಯಾರಿಗೂ ಪಾಪವನ್ನು ಕೊಟ್ಟಿಲ್ಲ, ಪುಣ್ಯ ನಾನು ಯಾಕೆ ತಗೊಳ್ಳೋ ಅರ್ಜುನ, ನಾನು ಯಾರ ಪಾಪನ ತೊಗೊಂಬಲ್ಲ, ಯಾರ ಪುಣ್ಯನ ತೊಗೊಂಬಲ್ಲ, ಯಾವ ತೊಗೊಂಬಲ್ಲ ಹೋಗು. ಇವ್ ಕೇಳ್ಬೇಕಲ್ಲ ಹಾ ಆತ. ಕೊನೆಗೆ ದೇವರಂದ, ಆತಪ್ಪ ನಿನ್ನ ಪಾಪ ತಗೋತೀನಿ, ಯಾಕಂದ್ರೆ ನಾನೇ ಕೊಟ್ಟೇನಿ, ನಾನು ತಗೋತೀನಿ, ಮತ್ತು ಪುಣ್ಯನ ಕೊಟ್ಬಿಡು. ಹೇ ಪುಣ್ಯ ನನಗಿರಲಿ, ಪಾಪ ನಿನಗಿರಲಿ. ಇದು ಅಪಸ್ವರ ಆಗೋದಲ್ಲ, ಕೆಟ್ಟ ಬುದ್ಧಿ ಆಗೋದಲ್ಲ. ಇದು ಎಲ್ಲ ನೋಡ್ರಿ, ನೀವು ತೆಗೆದು ನೋಡ್ರಿ, ಎಲ್ಲ ಹಿಪೋಕ್ರಿಟ್ಸ್, ಆತ್ಮವಂಚಕರು. ಸಂಸಾರ ಬುದ್ಧಿನ ಅಷ್ಟನೇ ಹೊರ. ಇಹ ತದೇವ ಇಹ ಹೆಚ್ಚ ಅಮೂತ್ರ ಅಮುಷ್ಮಿನ್ ಆತ್ಮನಿ ಸ್ಥಿತಂ ತದ್ ಅನು ಇಹ, ಅದು ಇಲ್ಲೇ ಅನುಸರಿಸಿಕೊಂಡು ಬಂದಿದೆ. ಇಹ ಹೇಗೆ ಬಂದಿದೆ? ಕಾರ್ಯಕರಣ ನಾಮ ರೂಪ ಉಪಾಧಿಕಂ. ಅದೇ ಬ್ರಹ್ಮ, ಅಲ್ಲಿದ್ದಂಥ ಬ್ರಹ್ಮನೇ, ಅಲ್ಲಿದ್ದಂಥ ಈಶ್ವರನೇ, ಅಲ್ಲಿದ್ದಂಥ ವೈಕುಂಠಾಧಿಪತಿಯೇ ಇಲ್ಲಿಗೆ ಬಂದಾನೆ. ಹೇಗೆ ಬಂದಾನವನು? ಕಾರ್ಯಕರಣ ಉಪಾಧಿಗಳಾಗಿ ಇಲ್ಲಿ ಬಂದ್ಬಿಡಿದ. ಏನು ಕಾರ್ಯಕರಣ? ಇದಷ್ಟು ಕಾರ್ಯಕರಣ, ಈ ಪರ್ವತ, ಈ ಗಾಳಿ, ಈ ಮಳೆ, ಈ ನೀರು, ಈ ಇದಷ್ಟು ಕಾರ್ಯಕರಣ ಉಪಾಧಿ. ಇದು ಅಪ್ರಕಟಿತ ಬ್ರಹ್ಮನು ಪ್ರಕಟವಾದ ಸ್ಥಿತಿಯೇ ಈ ಜಗತ್ತು. ಈ ಜಗತ್ತಿನ ಅಪ್ರಕಟಿತವಾದ ಸ್ಥಿತಿಯೇ ಬ್ರಹ್ಮ. ಕ್ಯಾ ಬಾತ್. ವಿದ್ಯುತ್ತಿನ ಪ್ರಕಟವಾದ ಸ್ಥಿತಿಯೇ ಫ್ಯಾನ್ ಇತ್ಯಾದಿ ಉಪಕರಣಗಳು. ಈ ಉಪಕರಣಗಳ ಅಪ್ರಕಟಿತವಾದ ಸ್ಥಿತಿಯೇ ವಿದ್ಯುತ್. ವಿದ್ಯುತ್ತೇ ಇಲ್ಲ ಅಂದರೆ ಯಾರು ಬೆಲೆ ಕೊಡ್ತಾರೆ ಇವಕ್ಕೆ? ಹಾಗೆಯೇ ಈಶ್ವರನ ವ್ಯಕ್ತವಾದ ಸ್ವರೂಪ ಜಗತ್ತು, ಜಗತ್ತಿನ ಅವ್ಯಕ್ತವಾದ ಸ್ವರೂಪ ಈಶ್ವರ. ತದ ಇಹ ಅನು, ಇದು ಅದು ಅದೇ ಇದು. ಓಂ ತತ್. ಓಂ ಓಂ ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಜೈ ಶ್ರೀ ಸದ್ಗುರುನಾಥ ಮಹಾರಾಜ್ ಜೀ ಕೀ.